ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಈಗ ಸಮಯ ಸರಿಯಾಗಿ 6:50 ಈಗ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಚಿತ್ರದುರ್ಗದ ಡಿಆರ್ಎಂ ಆಸ್ಪತ್ರೆಯ ಪ್ರಕಟಣೆ. 17/8/2025 ಭಾನುವಾರ ಬೆಳಗ್ಗೆ 10:00 ಮಧ್ಯಾಹ್ನ 3:00 ನಗರದ ನುರಿತ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಉಮಾ ಹಾಗೂ ಡಾಕ್ಟರ್ ಮೇಘಾ ಅವರು ಬಿಪಿ, ಶುಗರ್ ಹಾಗೂ ಸಾಮಾನ್ಯ ಕಾಯಿಲೆಗಳಿಗೆ ಉಚಿತ ತಪಾಸಣೆ ನಡೆಸಲಿದ್ದಾರೆ. ನಮ್ಮಲ್ಲಿ ಯಶಸ್ವಿನಿ ಯೋಜನೆಯ ಅನುಕೂಲಗಳೂ ಇವೆ. ಸ್ಥಳ ಡಿಆರ್ಎಂ ಆಸ್ಪತ್ರೆ, ಕೆಎಸ್ಆರ್ಟಿಸಿ ಹಳೆ ಡಿಪೋ ರೋಡ್, ಕೆಳಗೋಟೆ, ಚಿತ್ರದುರ್ಗ. ಸ್ನೇಹಿತರೆ, ಗಮನಿಸಿ, ಇದೊಂದು ಪ್ರಕಟಣೆ. ನಾಳೆ ಬೆಳಗ್ಗೆ 10:00 ನಮ್ಮ ನಿಲಯದಿಂದ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಬಾಯಿಯ ಆರೋಗ್ಯ ಮತ್ತು ಒಸಡಿನ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಎಸ್ಜೆಎಂ ದಂತ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಧ್ಯಾಪಕರು ಹಾಗೂ ದಂತವೈದ್ಯರಾದ ಡಾಕ್ಟರ್ ಪ್ರಣೀತಾ ಕಾಕರ್ಲಾ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ದ್ಯಾಮಲಾಂಬಿಕಾ ಎಂಎಸ್. ತಾವುಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೂ ಮತ್ತೊಂದು ದೂರವಾಣಿ ಸಂಖ್ಯೆ 9141970272 ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪ್ರಕಟಣೆ ಕೋರುತ್ತದೆ. ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇದೀಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜುಂಜರಗುಂಟೆ ಗ್ರಾಮದ ಪ್ರಗತಿಪರ ಕೃಷಿಕ ಉಮೇಶ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಜುಂಜರಗುಂಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಿಟಿ ಉಮೇಶ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ದಾಳಿಂಬೆ, ತೆಂಗು, ಅಡಿಕೆ ಮತ್ತು ಅದರ ಜೊತೆಗೆ ಶೇಂಗಾ ಈ ಥರ ಬೆಳೆಗಳನ್ನು ಬೆಳೀತಾರೆ. ಈ ಮಿಶ್ರ ಬೆಳೆಗಳು ಬೆಳೆಯೋದ್ರಿಂದ ಏನು ಅನುಕೂಲ ಮತ್ತು ಅವರ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದಿದ್ದಾರೆ. ಉಮೇಶ್ ಗೌಡ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಉಮೇಶ್ ಗೌಡ ಅವರು ಈ ಕೃಷಿ ಬದುಕು ಅಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಸರ್? ಇಲ್ಲಿಗೆ ಸುಮಾರು 30-40 ವರ್ಷದಿಂದ ಮಾಡ್ತಾ ಇದೀವಿ ಸರ್. 30-40 ವರ್ಷದಿಂದ ಕೃಷಿ ಬದುಕು ಮಾಡ್ತಾ ಇದ್ರು? ಹೌದು ಸರ್. ಈ ಕೃಷಿ ಬದುಕಿಗೆ ಬರ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ ಸರ್? ಈಗ ನಾವು ಬೆಂಗಳೂರು, ತುಮಕೂರು ಹೊರಗಡೆ ಹೋಗಿ ಬೇರೆ ಕೆಲಸ ಮಾಡಿ ಜೀವನ ಸಾಗಿಸ್ಬೇಕಂದ್ರೆ ಅಲ್ಲಿ ದುಡಿಮೆ ಇರುತ್ತೆ, ಬಷ್ಟು ಅದನ್ನ ನಾವು ಉಳಿಸ್ತಕ್ಕಂತ ಚೈತನ್ಯ ಇರಲ್ಲ. ನಾವು 10 ರೂಪಾಯಿ ದುಡಿದ್ರೆ ಅಲ್ಲಿ 12 ರೂಪಾಯಿ ಖರ್ಚಾಗುತ್ತೆ. ಆದ್ರಿಂದ ನಾವು ಈ ಕೃಷಿಲಿ ಹೆಚ್ಚಿನ ಉತ್ಪಾದನೆ ಮಾಡಿ ಅದರಲ್ಲಿ ಸುಮಾರು 1/2 ನಾವು ಉಳಿಸ್ಬೋದು ಅನ್ನೋ ಒಂದು ಧೈರ್ಯ ನಮ್ಗಿರೋದ್ರಿಂದ ಕೃಷಿ ಬದುಕಿಗೆ ಬಂದಿದ್ರೆ. ಮೊದಲೆಲ್ಲ ಆಗಿದ್ರೆ ಬೆಂಗಳೂರು ಆ ಕಡೆ ಎಲ್ಲ ಹೋಗಿದ್ರ? ಬೆಂಗಳೂರಲ್ಲಿ ಹೋಗಿದ್ದೆ ಸರ್. ಅಲ್ಲಿ 15 ವರ್ಷ ಕಾಲಹರಣ ಮಾಡಿ ಎಷ್ಟೇ ದುಡಿದ್ರು ನಾವು ಅಲ್ಲೇನು ಉಳಿತಾಯ ಮಾಡಕ್ ಆಗ್ಲಿಲ್ಲ. ಮೇಲಾಗಿ ನಾವು ದುಡಿಮೆಗಿಂತ ಹೆಚ್ಚಾಗಿ ಆರೋಗ್ಯ ಸಂಪಾದನೆ ಮಾಡ್ಕೊಳ್ಳೋದೇ ಒಂದು ಫೈಟ್ ಆಗಿತ್ತು ನಮ್ಗೆ. ಅದನ್ನೆಲ್ಲ ಲೆಕ್ಕ ಹಾಕೊಂಡ್ಬಿಟ್ಟು ಮುಂದೆ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಕೃಷಿಗೆ ಅಳವಡಿಸ್ಕೊಂಡಿರೋಣ ಅಂತ ನಾವು ಈಗ ಬಂದಿದೀವಿ. ಈಗ ಕೃಷಿಲಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಈಗ ಬೆಂಗಳೂರು ಜೀವನಕ್ಕೂ ಇಲ್ಲೇ ಜೀವನಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ ಸರ್? ಅಲ್ಲಿ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ತುಂಬಾ ಅಜಗಜಾಂತರ ಇದೆ. ಅಲ್ಲಿ ಬೆಂಗಳೂರು ಜೀವನ ಹೆಂಗಂದ್ರೆ ನಾವು ನಿದ್ರೆ ಮಾಡೋದಕ್ಕಿಂತ ಜಾಸ್ತಿ ಎದ್ದು ದುಡಿಯೋದೇ ಕೆಲಸ ಆಗುತ್ತೆ. ನಾವು ರೆಸ್ಟ್ ತಗೋಬೇಕಂದ್ರೂ ಒಬ್ರು ಪರ್ಮಿಷನ್ ಬೇಕು. ಒಂದ್ ದಿನ ನಾವು ರೆಸ್ಟ್ ತಗೋಬೇಕಂದ್ರ 10-15 ಜನದಿಂದ ಪರ್ಮಿಷನ್ ತಗೋಬೇಕು. ಆದ್ರೆ ನಾವು ಕೃಷಿ ಮಾಡಿದ್ರಲ್ಲಿ ಹಂಗಲ್ಲ. ನಾವು ಒಂದ್ ದಿನ ದುಡಿದು 5 ದಿನ ರೆಸ್ಟ್ ತಗೊಂಡ್ರು ನಮ್ಮನ್ನ ಯಾರು ಕೇಳೋರು ಇರಲ್ಲ. ಆ ಒಂದು ಧೈರ್ಯದಿಂದ ನಾವು ಕೃಷಿ ಜೀವನದಲ್ಲೇ ಒಳ್ಳೆ ಆದಾಯ ಗಳಿಸ್ಬೋದು, ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕಲಿಸ್ಕೊಂಡು ಒಳ್ಳೆ ಆರೋಗ್ಯ. ದುಡಿಮೆಗಿಂತ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ಸಂಪಾದನೆಗೋಸ್ಕರಲೇ ನಾವು ಕೃಷಿಗೆ ಸೀಮಿತವಾಗಿ ಹೊಂದ್ಕೊಂಡು ಹೋಗ್ತಾ ಇದೀವಿ ಸರ್. ಕೃಷಿಯಲ್ಲಿ ಲಾಭ ಮಾಡಬಹುದು ಅಂತಂದ್ರೆ ಇದ್ರೆ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಇದೆ ಸರ್. ನಾವು ಅದನ್ನ ಯಾವ ರೀತಿ ಮಾಡ್ಬೇಕನ್ನೋದನ್ನ ಫಸ್ಟ್ ತಿಳ್ಕೊಬೇಕು. ಸುಮ್ನೆ ನಾನು ಕೃಷಿ ಮಾಡ್ತೀನಿ ಅಂತ ಬಂದು ಮಾಡಕ್ ಹೋದ್ರೆ ಅದು ಲಾಭದಾಯಕ ಆಗೋದಿಲ್ಲ. ಅದರಲ್ಲೇ ಒಂದು ನೀತಿ ನಿಯಮ ಇದೆ, ಅದನ್ನ ನಾವು ಅಳವಡಿಸ್ಕೊಂಡು ಹೋದಾಗ ಮಾತ್ರ ಅದರಲ್ಲಿ ಹೆಚ್ಚು ಲಾಭದಾಯವನ್ನು ಕಳಿಸ್ಕೊಂಡು ನಾವು ನಡೆಸ್ಕೊಂಡು ಹೋಗ್ಬೋದು ಸರ್. ನಿಮ್ ಜಮೀನ್ ಎಷ್ಟು ಎಕರೆ ಇದೆ ಸರ್? ಜಮೀನ್ ನಂದು 5 ಎಕರೆ ಇದೆ. 5 ಎಕರೆ ಎಲ್ಲ ನೀರಾವರಿನ ಖುಷ್ಕಿ ಜಮೀನ್? ಎಲ್ಲ ನೀರಾವರಿ ಮಾಡ್ಕೊಂಡಿದ್ದೀವಿ. ನೀರಾವರಿ ಮಾಡಿದ್ರ? ನೀರಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಬೋರ್ ಹಾಕಿ ಸರ್, ಬೋರ್ವೆಲ್ ಇದಾವೆ ಎರಡು. ನೀರಿಗೆ ತುಂಬಾ ಚೆನ್ನಾಗಿ ನೀರ್ ಬರ್ತಾ ಇದೆ, ಹಂಗಾಗಿ ಕೃಷಿ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. 5 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ ಸರ್? 5 ಎಕರೆಯಲ್ಲಿ ತೆಂಗು, ದಾಳಿಂಬೆ, ಅಡಿಕೆ, ಶೇಂಗಾ, ಮತ್ತೆ ತೆಂಗಿನಲ್ಲಿ ಮಿಶ್ರ ಬೆಳೆಯಾಗಿ ಜಾಕಾಯನ್ನ ಇಟ್ಕೊಂಡಿದೀವಿ. ಆಮೇಲೆ ದಾಳಿಂಬೆಯಲ್ಲಿ ಮೊದಲನೇ 1-1.5 ವರ್ಷ ಏನಾಯ್ತು, ಬೆಳೆ ಇಟ್ಟ ಮೇಲೆ ಫಸಲು ಬರೋವರೆಗೂ ಕಾಯೋದ್ ಬೇಡ ಅಂತ ಬೂದುಗುಂಬಳ ಹಾಕೊಂಡಿದ್ವಿ. ಈಗ ದಾಳಿಂಬೆಗೆ ಏನ್ ನಾವು ಖರ್ಚು ಮಾಡಿದ್ವೋ ಅದರ ನಷ್ಟ ಎಲ್ಲ ಬೂದುಗುಂಬಳದಲ್ಲಿ ನಮಗೆ ಬಂತು. ಆತರ ನಾವು ಒಂದನ್ನೇ ನಂಬ್ಕೊಂಡು ಮಾಡಕ್ ಹೋಗ್ಬಾರ್ದು ಯಾವ್ದೇ ತರ. ಈಗ ದೀರ್ಘಕಾಲಿಕ ಬೆಳೆಗಳನ್ನ ಅಳವಡಿಸಿದ ಮೇಲೆ ಅದನ್ನ ಅಲ್ಲಿ ಖರ್ಚು ಕಾಯದು 5-6 ವರ್ಷ ಕಾಯ್ಬೇಕು ಅಡಿಕೆ ಹಾಕಿದ್ಮೇಲೆ. ಅದನ್ನ ನಾವು ಅಭಿವೃದ್ಧಿ ಮಾಡ್ಕೋಬೇಕಂದ್ರೆ ಅದರಲ್ಲಿ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಆರಾಮಾಗಿ ಜೀವನ ನಡ್ಕೊಂಡು ಹೋಗುತ್ತೆ ಸರ್. ಸಾಕಷ್ಟು ಜನ ರೈತರು ನೋಡ್ತೀವಿ ಈರುಳ್ಳಿ, ಟೊಮೆಟೊ, ಬೇರೆ ಬೇರೆ ಅಲ್ಪಾವಧಿ ಬೆಳೆಗಳನ್ನೆಲ್ಲ ಬೆಳೀತಾರೆ. ಅಂತಂದ್ರೆ ನೀವೆಲ್ಲ ಈ ತೋಟಗಾರಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ರೆ? ಯಾಕೆ ಈ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕಂತ ಆಸಕ್ತಿ ಬಂತು ಸರ್? ಅಲ್ಪಾವಧಿ ಬೆಳೆಗಳಂದ್ರೆ ಈಗಿನ ಕೂಲರು ಮತ್ತೆ ಈಗಿನ ರಸಗೊಬ್ಬರಗಳ ಒಂದು ದರಗಳಲ್ಲೆಲ್ಲ ನೋಡ್ಕೊಂಡ್ಬಿಟ್ರೆ ಅಲ್ಪಾವಧಿ ಬೆಳೆಯಲ್ಲಿ ನಾವು ಏನು ಗಳಿಸೋದಿಕ್ ಆಗೋದಿಲ್ಲ. ಏನಾಗುತ್ತೆ, ಎಲ್ಲಾ ರೈತರು ಒಂದೇ ಟೈಮಲ್ಲಿ ಬೆಳೆಯೋದ್ರಿಂದ ರೇಟ್ ಸಿಗೋದಿಲ್ಲ. ಏನಾಗುತ್ತೆ, ನಾವು ಬೆಳೆ ಇಡುವಾಗ 100 ರೂಪಾಯಿ ಇರುತ್ತೆ, ನಾವು ಬೆಳೆ ಕುಯಿಲ್ ಬರೋ ಹೊತ್ತಿಗೆ 2-3 ರೂಪಾಯಿ ಆಗುತ್ತೆ. ಆವಾಗ ಏನಾಗುತ್ತೆ, ರೈತ ಈ ಕಡೆ ಸಾಲ ಮಾಡಿಕೊಂಡು ಮುಂದೆ ಸಾಲ ತೀರ್ಸಕ್ಕೂ ಆಗದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂತ ಪರಿಸ್ಥಿತಿ ಬರಬಹುದು. ಆದ್ರಿಂದ ನಾವು ತೋಟಗಾರಿಕೆ ಬೆಳೆಗಳಾದ್ರೆ 1 ವರ್ಷದಲ್ಲಿ 50% ಲಾಭ ಬಂದ್ರೂ ಇನ್ನೊಂದು ವರ್ಷದಲ್ಲಿ 100% ಲಾಭ ಬಂದೇ ಬರುತ್ತೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಆಮೇಲೆ ಆದಷ್ಟು ನಾವು ಲೇಬರ್ ಕಾಸ್ಟ್ ಕಡಿಮೆ ಮಾಡೋದಕ್ಕೋಸ್ಕರಲ್ಲೇ ನಾವು ತೋಟಗಾರಿಕೆ ಬೆಳೆಗಳನ್ನ ಅವಲಂಬಿಸ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ದಾಳಿಂಬೆ, ತೆಂಗು, ಅಡಿಕೆ ಇವೆಲ್ಲ ಬೆಳೀತಾ ಇದೆ ಅಂತಂದ್ರೆ ಅಲ್ಲೇ ಎಲ್ಲ ಎಷ್ಟೆಕರೆಯಲ್ಲಿ ಹಾಕಿದೀರಾ ಸರ್? ಈಗ ದಾಳಿಂಬೆ 2 ಎಕರೆಯಲ್ಲಿದೆ, ತೆಂಗು ಮತ್ತೆ ಜಾಕಾಯ್ದು 3 ಎಕರೆಯಲ್ಲಿದೆ. ದಾಳಿಂಬೆ ಮತ್ತೆ ಇದರಲ್ಲಿ ಮಿಶ್ರ ಬೆಳೆಯಾಗಿ ಒಂದು 1/2 ಎಕರೆ ಅಡಿಕೆ ಇದೆ. ಅದರಲ್ಲಿ ಮಿಶ್ರ ಬೆಳೆಯಾಗಿ ಶೇಂಗಾ ಮತ್ತೆ ತೊಗರಿ, ಆಮೇಲೆ ಅಲಸಂದಿ, ಹೆಸರು, ಈ ತರ ಮಿಶ್ರ ಬೆಳೆಯಾಗಿ ಬೆಳ್ಕಂತೀವಿ ಸರ್. ಈಗ ಈ ದಾಳಿಂಬೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ನಿಮಗೆ ಸರ್? ದಾಳಿಂಬೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತಂದ್ರೆ ಇವತ್ತಿನ ದಿನದಲ್ಲಿ ನಾವು ಯಾವುದೇ ಬೆಳೆ ಬೆಳೆದ್ರು ಹಣ್ಣಿನ ಬೆಳೆಗಳಲ್ಲಿ ಒಳ್ಳೆ ದರ ಸಿಗ್ತಾ ಇಲ್ಲ. ಆದ್ರೆ ದಾಳಿಂಬೆಯಲ್ಲಿ ಏನಾಗಿದೆ, ಇವತ್ತು ಎಲ್ಲರಿಗೂ ಆರೋಗ್ಯದಲ್ಲಿ ಉತ್ತಮವಾದ ಔಷಧೀಯ ಗುಣ ಹೊಂದಿರೋ ಹಣ್ಣು ದಾಳಿಂಬೆ ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಇವತ್ತು ಹಾರ್ಟ್ ಅಟ್ಯಾಕು, ಹಾರ್ಟ್ ಬ್ಲಾಕೇಜು ಇವೆಲ್ಲ ಬರ್ತಾ ಇರೋ ರೋಗಗಳಿಗೆ ದಾಳಿಂಬೆ ರಾಮಬಾಣ ಅಂತ ನಾವು ಕೇಳಲ್ಪಟ್ಟಿದೀವಿ. ಆದ್ರಿಂದ ಹೆಚ್ಚು ಲಾಭದಾಯಕವಾದ ಬೆಳೆ ಇದು ಅಂತ ನಮಗೆ ಸೂಕ್ತವಾಗಿ ತಿಳಿದಿರೋದ್ರಿಂದ ನಾವು ದಾಳಿಂಬೆ ಬೆಳೆನೆ ಬೆಳಿಬೇಕಂತ ಅನ್ಕೊಂಡಿದೀವಿ ಸರ್. ಈ ದಾಳಿಂಬೆ ಹೆಚ್ಚು ಲಾಭದಾಯಕ ಅಂತ ದಾಳಿಂಬೆ ಬೆಳೆಯ ಕೊರಟ್ರಲ್ಲ, ಈಗ ಸಾಕಷ್ಟು ಜನ ದಾಳಿಂಬೆ ಬೆಳಿಲಿಕ್ಕೆ ಹೆದರ್ತಾರೆ. ಸಾಕಷ್ಟು ಖರ್ಚು ಬರುತ್ತೆ, ತುಂಬಾ ಸೆನ್ಸಿಟಿವ್ ಕ್ರಾಪ್, ಯಾವಾಗಲೂ ಔಷಧಿ ಹೊಡಿಬೇಕಪ್ಪ, ವಾರ 15 ದಿವಸಕ್ಕೊಮ್ಮೆ, ಸಾಕಷ್ಟು ಖರ್ಚು ಬರುತ್ತೆ ನಮ್ಗೆ ಅಂತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ ಸರ್, ಸಾಕಷ್ಟು ಖರ್ಚುಗಳೇನಿಲ್ಲ. ಅದು ಯಾವ್ಯಾವ ಸಮಯದಲ್ಲಿ ಮಾಡ್ಬೇಕನ್ನೋದನ್ನ ಫಸ್ಟ್ ನಾವು ಅರ್ಥಕೊಳ್ಬೇಕು. ಯಾವುದೇ ಒಂದು ಬೆಳೆ ಇಡಬೇಕಂದ್ರೆ ನಾವು ಫಸ್ಟ್ ಭೂಮಿನ ಹದ ಮಾಡ್ಕೋಬೇಕು. ಭೂಮಿ ಹದ ಮಾಡಿಕೊಂಡು ಕಾಲ ವರ್ತಮಾನ ನೋಡ್ಕೊಂಡು ಆ ಟೈಮಲ್ಲಿ ನಾವು ಕರೆಕ್ಟ್ ಆಗಿ ಬೆಳೆ ಇಟ್ಕೊಂಡು ಹೋದ್ರೆ ಯಾವುದೇ ತರದ ಏನು ಲಾಸ್ ಆಗುತ್ತೆ ಅನ್ನೋ ಪ್ರಮೇಯ ಬರೋದಿಲ್ಲ. ನಮಗೆ ಒಳ್ಳೆ ಲಾಭದಾಯಕ ಬೆಳೆನೆ ಅದು. ನಾವು ಮಾಡುವ ರೀತಿ ಬದಲಾವಣೆ ಆಗಬಾರದು. ಉತ್ತಮವಾಗಿ ನಾವು ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದನ್ನ ಕಡಿಮೆ ಮಾಡಿಕೊಂಡು ಸಾವಯವಕ್ಕೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ರೆ ಯಾವುದೇ ಬೆಳೆಯಲ್ಲಿ ಲಾಸ್ ಅನ್ನೋದು ಬರೋದಿಲ್ಲ ಸರ್. ದಾಳಿಂಬೆನ ಸಾವಯವದಲ್ಲಿ ಬೆಳಿಬಹುದು ಅಂತೀರ? ಖಂಡಿತ ಬೆಳಿಬಹುದು ಸರ್. ಸಾವಯವ ನಾವು 60% ಸಾವಯವ, 40% ರಾಸಾಯನಿಕ ಬಳಸ್ಕೊಂಡು ಬೆಳಿಬಹುದು ಸರ್. ಬೆಳಿಬಹುದು. ಕೆಲವು ಟೈಮಲ್ಲಿ ಏನಾಗುತ್ತೆ, ಸಾವಯವದಲ್ಲಿ ಬೆಳೆಯೋದಿಕ್ ಆಗದೇ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಈಗ ಒಬ್ಬ ಮನುಷ್ಯನಿಗೆ ಒಂದು ಕಾಯಿಲೆ ಬಂತಂದ್ರೆ ನಾವು ಮೊದಲು ಮಾಡ್ಕೊಳ್ಳೋದೇನು, ನಾವು ಮನೆಯಲ್ಲಿ ಏನ್ ಬೇಕಾದ್ನ ಔಷಧೋಪಚಾರ ಮಾಡ್ಕೊಂತೀವಿ. ಅದಕ್ಕೆ ವಾಸಿ ಆಗ್ಲಿಲ್ಲ ಅಂದಂತ ಪಕ್ಷದಾಗ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅದೇ ತರನೇ ನಾವು ಕೃಷಿಯಲ್ಲೂ ಅಷ್ಟೇನೆ, ಮೊದಲು ನಾವು ಸಾವಯವದಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ನಂತರದಲ್ಲಿ ಸ್ವಲ್ಪ ರಾಸಾಯನಿಕಕ್ಕೆ ಅಳವಡಿಸ್ಕೋಬೇಕು. ಆವಾಗ ಉತ್ತಮವಾಗಿ ನಾವು ಲಾಭ ಗಳಿಸ್ಬೋದು ಸರ್. ಆದ್ರೆ ಈ ದಾಳಿಂಬೆ ಸಸಿ ಎಲ್ಲಿಂದ ತಗೊಂಬಂದ್ರೆ ಸರ್? ದಾಳಿಂಬೆ ಸಸಿ ಇಲ್ಲೇ ಧರ್ಮಪುರದಲ್ಲಿ ನಮ್ಮ ಮಾವನವರ ತೋಟದಲ್ಲಿ ಒಳ್ಳೆ ಸಸಿ ಇದ್ದಾಗ ಗೂಟಿ ಕಟ್ಟಿಸಿ ತಗೊಂಬಂದಿದ್ವಿ ಸರ್. ಈಗ ಏನಾಗುತ್ತಂದ್ರೆ ನಾವು ಹೊರಗಡೆಯಿಂದನ ಟಿಶ್ಯೂ ಕಲ್ಚರ್ ಸಸಿ ಅಂತ ಹೇಳ್ತಾರೆ, ಅದು ನಮ್ಮ ವಾತಾವರಣದಲ್ಲಿ ಬೆಳೆದಿರಲ್ಲ, ಅವರು ಬೇರೆ ವಾತಾವರಣದಲ್ಲಿ ಅವರಿಗೆ ತಕ್ಕನಾಗಿ ಅವರು ಬೆಳೆಸಿರ್ತಾರೆ. ನಮ್ಮ ವಾತಾವರಣಕ್ಕೆ ಬಂದಾಗ ನಮ್ಮ ವಾತಾವರಣ ಮತ್ತೆ ಇಲ್ಲಿನ ರೋಗಗಳಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರಲ್ಲ. ನಮ್ಮ ಮಣ್ಣು, ನಮ್ಮ ನೀರು, ನಮ್ಮ ಗೊಬ್ಬರಗಳಿಗೆ ಹೊಂದಿಕೆಯಾಗಿ ಬೆಳೆದಿರ್ತಕ್ಕಂಥದ್ದು, ನಮ್ಮ ಯಾವುದೇ ರೀತಿಯ ರೋಗಗಳಿಗೂ ಅದು ಎದರಲ್ಲ. ನಮ್ಮ ಹವಾಗುಣದಲ್ಲಿ ಬೆಳೆದಿರತಕ್ಕಂತ ಸಸಿ ಆಗ್ಬೇಕು. ಹೌದು ಸರ್, ಅದು ಆ ರೋಗಗಳನ್ನು ಎದುರಿಸಕೊಳ್ಳಂತ ಶಕ್ತಿ ಪಡೆದಿರುತ್ತೆ. ಈಗ ಬೇರೆ ಕಡೆ ಏನಾಗಿದೆ, ಬಾಯ್ಲರ್ ಕೋಳಿ ತರ ಇರುತ್ತೆ ಅದು ಬೇರೆದು, ಅವರು ಒಂದು ಫಾರ್ಮ್ ಹೌಸ್ ಅಲ್ಲಿ ಬೆಳೆಸಿರ್ತಾರೆ, ಅದಕ್ಕೆ ಸೂರ್ಯನ ಶಾಖಗಳೇ ಬಿದ್ದಿರಲ್ಲ, ಮತ್ತೆ ಒಳ್ಳೆ ಬೆಳಕು ಗಾಳಿ ತಗಲಿರಲ್ಲ. ಮುಖ್ಯವಾಗಿ ಸಸ್ಯಗಳಿಗೆ ಯಥೇಚ್ಛವಾಗಿ ಜಲಜನಕ ಆಮ್ಲಜನಕ ಮುಖ್ಯ, ಅದನ್ನ ಅವರು ಕೊಟ್ಟಿರಲ್ಲ. ಅದು ನಮಗೆ ತಂದು ಹಾಕಿ ನಮ್ಮ ವಾತಾವರಣದಲ್ಲಿ ಹೊಂದ್ಕೋಬೇಕಂದ್ರೆ ಕನಿಷ್ಠ ಅಂದ್ರೆ 2-3 ವರ್ಷ ಆಗುತ್ತೆ. ಅಷ್ಟರಲ್ಲಿ ರೋಗಗಳು ಅಟಕಾಯಿಸ್ಕೊಂಡು ಅವನ್ನ ನಾಶ ಮಾಡಿಬಿಡ್ತವೆ. ಅವಾಗ ಏನಾಗುತ್ತೆ ಕೃಷಿಕರಿಗೆ, ಅಯ್ಯೋ ದಾಳಿಂಬೆ ಬೆಳೆಯಕ್ ಹೋದೆ ನಾನು ಪೂರ್ತಿ ಲಾಸ್ ಆಯ್ತು, ಬೆಳೆಯಕ್ ಸಾಧ್ಯನೇ ಇಲ್ಲ ಇಲ್ಲಿ ಅಂತ ಹೆದರ್ಕೊಂಡು ಅದರಿಂದ ದೂರ ಆಗ್ತಾರೆ. ಆದ್ರೆ ನಮ್ಮ ವಾತಾವರಣ ಯಾವುದೇ ಬೆಳೆ, ದಾಳಿಂಬೆ ಒಂದೇ ಅಂತಲ್ಲ, ಒಂದು ತೆಂಗಿನ ಸೊಸೆ, ಅಡಿಕೆ ಸೊಸಿ, ಯಾವುದೇ ತೋಟಗಾರಿಕೆ ಬೆಳೆ ಬೆಳಿಬೇಕಂದ್ರೆ ಸೊಸಿಗಳು ನಮ್ಮ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಸೊಸಿನೇ ನಾವು ಬಳಸೋದ್ರಿಂದ ಉತ್ತಮವಾದ ಆರೋಗ್ಯ ಇರುತ್ತೆ ಗಿಡಗಳಿಗೆ, ಉತ್ತಮವಾದ ಆದಾಯ ಪಡಿಬಹುದು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರ ಸರ್? ಸಾಲಿನಿಂದ ಸಾಲಿಗೆ 10 ಅಡಿ ಅಂತರ ಕೊಟ್ಟಿದೀವಿ, ಗಿಡದಿಂದ ಗಿಡಕ್ಕೆ 8 ಅಡಿ ಅಂತ ಕೊಟ್ಟಿದೀವಿ ಸರ್. ಇಷ್ಟಂತರ ಆದ್ರೆ ಸಾಕಾಗುತ್ತಾ? ಇನ್ನು ಕೆಲವು ರೈತರು 12 ಅಂದ್ರೆ ಸರ್, ಈಗ ಜಮೀನು ಜಾಸ್ತಿ ಇದ್ದು ನಾವು 12 ಅಡಿ 14 ಅಡಿ 15-12 ಮಾಡ್ತಾರೆ, 15-10 ಮಾಡ್ತಾರೆ. ಈ ತರ ಮಾಡಿದಷ್ಟು ಒಳ್ಳೆ ಆರೋಗ್ಯವಾಗಿ ಇರುತ್ತೆ ಸಸಿ. ಏನಂದ್ರೆ ನಾವು ಕಡಿಮೆ ಜಮೀನ್ ಇರೋದ್ರಿಂದ ಜಾಸ್ತಿ ಅಂತರ ಕೊಟ್ಟಾಗ ನಮ್ಗೆ ಸಸಿಗಳ ಸಂಖ್ಯೆ ಕಡಿಮೆ ತಗೊಳ್ಳುತ್ತೆ, ಅವಾಗ ಆದಾಯನೂ ಕಡಿಮೆ ಆಗುತ್ತೆ ಅನ್ನೋ ಒಂದು ಇದರಿಂದ ನಾವು 10-8 ಮಾಡಿದೀವಿ. ತುಂಬಾ ಚೆನ್ನಾಗಿದೆ ಸರ್. ಈಗ 10-8 ಮಾಡಿರೋದಂತ ಪ್ರಾರಂಭದಲ್ಲಿ ಏನಾದ್ರೂ ಅಂತರ ಬೆಳೆಗಳು ಬೆಳೀತಾವೆ? ಪ್ರಾರಂಭದಲ್ಲಿ ಅಂತರ ಬೆಳೆ ಅಂದ್ರೆ ಶೇಂಗಾ ಬೆಳೆದಿದೀವಿ, ಆಮೇಲೆ ಮತ್ತೆ ಬೂದುಗುಂಬಳ ತರಕಾರಿ ಹಾಕಿದ್ವಿ. ಇವೆಲ್ಲನ ನಾವೇನಾಯ್ತು, ದಾಳಿಂಬೆಗೆ ಏನ್ ಖರ್ಚು ಮಾಡಿದ್ವಿ ಆ ನಷ್ಟವನ್ನ ಇವು ನಮ್ಗೆ ಬರ್ಸ್ಕೊಡ್ತಾವೆ. ಹೌದು, ಈ ದಾಳಿಂಬೆ ಸಸಿ ಮಾಡಿದ್ಮೇಲೆ ಅದಕ್ಕೆಲ್ಲ ನಿರ್ವಹಣೆ ಮಾಡ್ಬೇಕಾಗತ್ತೆ. ಚೆನ್ನಾಗಿ ಸಸಿಗಳು ಬರ್ಬೇಕಂದ್ರೆ ಅದ್ ನೀರ್ ನಿರ್ವಹಣೆ ಆಗಿರ್ಬೋದು, ಮೇಲ್ಗೊಬ್ಬರ ಕೊಡದಾಗಿರ್ಬೋದು, ಇದೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ಅದೆಲ್ಲ ಹಂತ ಹಂತವಾಗಿ ನಾವು ಈಗ ದಾಳಿಂಬೆಗೆ ಯಥೇಚ್ಛವಾಗಿ ತುಂಬಾ ನೀರ್ ಕೇಳೋದಿಲ್ಲ ಅದು. ಹೌದು, ನಾವು ತುಂಬಾ ನೀರ್ ಕೊಟ್ಟಾಗ ಅದೇ ಅದು ರೋಗ ಪೀಡಿತ ಆಗುತ್ತೆ. ದಾಳಿಂಬೆಗೆ ಅತೀ ಕಡಿಮೆ ನೀರು, ಕಡಿಮೆ ನೀರಲ್ಲಿ ಒಳ್ಳೆ ಉತ್ಕೃಷ್ಟವಾದ ನಾವು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರಗಳು ಮತ್ತೆ ಹಸಿರು ಸೊಪ್ಪಿನ ಗೊಬ್ಬರ ತಯಾರು ಮಾಡ್ಕೊಂಡ್ರೆ ಅದು ತುಂಬಾ ಒಳ್ಳೇದು, ಭೂಮಿಗೂ ಒಳ್ಳೇದು, ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಸಾವಯವದಲ್ಲೇ ಬೆಳ್ಕೊಂಡು ಹೋದಷ್ಟು ನಮಗೆ ಒಳ್ಳೆ ಆರೋಗ್ಯನೂ ಸಿಗುತ್ತೆ. ಪಡಿಸ್ಕೊಂಡು ಹಂತ ಹಂತವಾಗಿ ಬೇಕಾದಂತ ಗೊಬ್ಬರ ಕೊಟ್ಕೊಂಡು ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಸರ್. ಇದು ನಾಟಿ ಮಾಡಿದ್ಮೇಲೆ ಫಸಲಿಗೆ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗುತ್ತೆ ಸರ್? 12-14 ಅವಧಿಲಿ ನಾವು ಕ್ರಾಪಿಗೆ ಬಿಟ್ಕೋಬಹುದು ಸರ್. ಕೆಲವರೆಲ್ಲ 18-24 ಬಿಟ್ರೆ ಚೆನ್ನಾಗಿರುತ್ತೆ ಗಿಡ ಅಂದ್ರೆ ನಾವು ಭೂಮಿ ಏನು ಹದ ಮಾಡದಲ್ಲೇನೆ ಮಾಮೂಲಿ ಜಮೀನುಗಳಿಗೆ ಹಾಕ್ಬಿಟ್ಟು ಅವಕ್ಕೆ ಆರೈಕೆ ಕಡಿಮೆ ಮಾಡಿದಾಗ ಏನಾಗುತ್ತೆ, ಸಸಿಗಳ ಬೆಳವಣಿಗೆ ಕುಂಠಿತ ಆಗುತ್ತೆ. ಈಗ ನಾವು ಮನೆಯಲ್ಲಿ ಒಂದು ಮಕ್ಕಳು ಸಾಕ್ಬೇಕಂದ್ರೆ ಜವಾಬ್ದಾರಿಯಿಂದ ಸಾಕಿದ ಮಕ್ಕಳು ಹೆಂಗಿರ್ತಾರೆ, ಬೇಕಾಬಿಟ್ಟಿ ಸಾಕಿದ ಮಕ್ಕಳು ಹೆಂಗಿರ್ತಾರೆ, ಅದೇ ತರಾನೇ ಕೃಷಿಲೂ ನಮಗೆ ಅದು ಒಂದು ಜವಾಬ್ದಾರಿ ಇದ್ರೇನೆ ನಾವು ಸಮಯಕ್ಕೆ ತಕ್ಕಂತೆ ನಾವು ಆದಾಯ ಪಡೆಯೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಸರ್. ಈ ಕೆಲವು ರೈತರು ದಾಳಿಂಬೆ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಒಂದು ವರ್ಷ ಪಪ್ಪಾಯಿ ಬೇರೆ ಬೇರೆ ಬೆಳೆಗಳು ಅಂತರ ಬೆಳೆಗಳು ಬೆಳೀತಾರೆ, ಇದ್ರ ಬೆಳೆಯಿಂದ ಏನಾದರೂ ಅನುಕೂಲ ಅಂತ ಬೆಳ್ಕೋಬಹುದು ಸರ್? ಬೆಳೆಯೋದ್ರಿಂದ ಒಳ್ಳೆ ಅನುಕೂಲ ಇದೆ, ಬಟ್ ಬೇರೆ ಬೆಳೆ ಇಟ್ಟಾಗ ಹಣ್ಣಿನ ಬೆಳೆಗಳು ಅದನ್ನ ನಾವು ಮತ್ತೆ ಕಟಾವು ಮಾಡಿ ತೆಗೆದಂತ ಸಮಯದಲ್ಲಿ ಅದನ್ನ ಪಪ್ಪಾಯಿಗೆ ಬಂದಿರತಕ್ಕಂತ ರೋಗನ ನಿರ್ವಹಣೆ ಮಾಡೋದು ಫಸ್ಟ್ ನಾವು ತಿಳಿದಿರ್ಬೇಕು. ಸುಮ್ನೆ ಪಪ್ಪಾಯಿ ಬಂತು ಹಣ್ಣು ಕಿತ್ಕೊಂಡ್ರು ಕಡ್ದು ಅದರಲ್ಲಿ ಹಾಕಿ ಕೈ ಬಿಟ್ಬಿಡ್ತಾರೆ, ಅದಾಗೇನಾಗುತ್ತೆ ಪಪ್ಪಾಯಿಗೆ ಬಂದಿರೋಂತ ವೈರಸ್ ನಿಧಾನವಾಗಿ ಭೂಮಿಲಿ ಸೇರ್ಕೊಂಡು ದಾಳಿಂಬೆಗೆ ವೈರಸ್ ತಗುಲುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಪಪ್ಪಾಯಿ ಬೆಳೆ ಮುಗಿದ ತಕ್ಷಣ ಬೇರೆ ಸಮೇತ ಕಿತ್ತು ಅದನ್ನ ಜಮೀನಿನಿಂದಲೇ ಹೊರ ಹಾಕಬೇಕು. ಹೊರ ಹಾಕಿದ ನಂತರ ಜಮೀನಿಗೆ ನಾವು ಒಳ್ಳೆ ಸಮೀಕ್ಷಕನಂತೆ ಸೂಡಾಮನಸ್ಸು ಮತ್ತೆ ಇದು ಬ್ಲೀಚಿಂಗ್ ಅಂತ ಬರುತ್ತೆ, ಆ ಬ್ಲೀಚಿಂಗ್ ಸಿಂಪರಣೆ ಮಾಡೋದ್ರಿಂದ ಭೂಮಿಲಿ ಇರ್ತಕ್ಕಂತ ರೋಗಾಣುಗಳೆಲ್ಲ ಸಾಯ್ತವೆ, ಅದು ಮತ್ತೆ ದಾಳಿಂಬೆಗೆ ತಗಲದಿಲ್ಲ. ಈ ವೈರಸ್ ಅಂತಕ್ಕಂಥದ್ದು ಬ್ಲೀಚಿಂಗ್ ಇಂದಲೇ ಸಾಯೋದು ಜಾಸ್ತಿ, ಆದ್ರಿಂದ ಅದನ್ನ ಬಳಸೋದು ತುಂಬಾ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀವಿ. ಈಗ ದಾಳಿಂಬೆ ಬೆಳೆಗಾರರೆಲ್ಲ ಒಬ್ಬೊಬ್ರು ಡಾಕ್ಟರ್ ಇಟ್ಕೊಂಡಿರ್ತಾರೆ, ಅವರು ವಾರ 15 ದಿವಸ ತಿಂಗಳಿಗೊಮ್ಮೆ ಬರ್ತಾರೆ, ಔಷಧಿ ಎಲ್ಲ ಬರ್ಕೊಡ್ತಾರೆ, ಅದ್ರ ತಕ್ಕಂತೆ ನಾವು ವಾರಕ್ಕೆ 15 ದಿವಸಕ್ಕೆ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ಸಿಂಪರಣೆ ಮಾಡ್ಬೇಕಪ್ಪ, ಹಂಗಾದ್ರೆ ನಾವು ಚೆನ್ನಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತಾರೆ. ನೀವು ಆ ತರ ಏನಾದ್ರೂ ಮಾಡ್ಕೊಂಡಿದ್ರೆ ಹಂಗೆ ಸರ್? ಇಲ್ಲ ಸರ್, ನಾವು ಯಾವ್ದೇ ತರದ ಡಾಕ್ಟರ್ ಇಟ್ಕೊಂಡಿಲ್ಲ. ನಾವು ನಮ್ಮ ಅನುಭವದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ರೋಗ ಬರದಲ್ಲಿ ನಾವು ಚುಚ್ಚುಮದ್ದು ಕೊಡಕ್ತಾ ಹೋದಾಗ ಏನಾಗುತ್ತೆ ಆ ತರ, ಕೆಲವರು ಡಾಕ್ಟರ್ ಏನ್ ಮಾಡ್ತಾರೆ ಅವ್ರಿಗೆ ಅದೂ ಒಂದು ವೃತ್ತಿಯಾಗಿರುತ್ತೆ, ಪ್ರತಿ ಹೊಲಕ್ಕೂ ಹೋಗೋದು ವಿಸಿಟ್ ಮಾಡೋದು, ರೋಗಾಣು ಇಲ್ಲೇ ಇದ್ರೂ ಔಷಧಿ ಕೊಡೋದು ತಪ್ಪು ಸರ್. ಅದು ಗಿಡಗಳ ಮೇಲೆ ನಾವು ಒತ್ತಡ ಹಾಕಿದ್ರೆ ಏನಾಗುತ್ತೆ, ಅದು ಬೇರೆ ರೀತಿಯ ರೋಗಕ್ಕೆ ತಿರುಗಳುತ್ತೆ, ತುತ್ತಾಗುತ್ತೆ. ಅದರಿಂದ ರೋಗದ ಅಂತನ ಗುರುತಿಸಿ ಅದಕ್ಕೆ ತಕ್ಕನಾದ ನಾವು ಚಿಕಿತ್ಸೆ ಮಾಡಬೇಕೇ ವಿನಃ ರೋಗ ಇಲ್ದಿರೋ ಸಸಿಗೆ ನಾವು ಚಿಕಿತ್ಸೆ ಮಾಡೋದು ಉತ್ತಮ ಅಲ್ಲ ಅಂತ ಹೇಳ್ತೀನಿ. ಈಗಾಗಲೇ ದಾಳಿಂಬೆ ಎಷ್ಟು ವರ್ಷದ ಗಿಡಗಳು ಸರ್? ಈಗ 4-5 ವರ್ಷದ ಗಿಡ. 4-5 ವರ್ಷದ ಗಿಡ, ಅಲ್ಲಿ ಎಷ್ಟು ಬೆಳೆ ತಗೊಂಡಿದೀರ ಸರ್? ಈಗ ನಾವು 3 ಬೆಳೆ ತಗೊಂಡಿದೀವಿ. 3 ಬೆಳೆ ತಗೊಂಡಿದ್ರೆ ಇಲ್ಲಿವರೆಗೆ ಯಾವ್ದಾದ್ರು ರೋಗ ಕೀಟಗಳು ಏನಾದ್ರು ಕಂಡು ಬಂದಿದಾವ ತೋಟದಲ್ಲಿ? ರೋಗ ಕೀಟಗಳು ಏನೇ ಬಂದ್ರು ನಾವು ಸಾವಯವದಲ್ಲಿ ಮತ್ತೆ ಕೆಮಿಕಲ್ ಅಲ್ಲಿ ಅದನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ. ಹೌದು, ದಾಳಿಂಬೆಗೆ ಏನಿಲ್ಲ, ಯಥೇಚ್ಛವಾಗಿ ನೀರ್ ನಿಲ್ಲಬಾರದು. ನಾವು ದಾಳಿಂಬೆನ ಮೊದಲು ತೋಟ ಮಾಡುವಾಗ ಏನ್ ಮಾಡ್ಬೇಕು, ಇಳಿಜಾರಿರೋಂತ ಭೂಮಿಗೆ ಹಾಕಬೇಕು. ತೋಟದಲ್ಲಿ ನೀರ್ ನಿಲ್ಲದೆ ಇರೋ ತರ ನಾವು ನಿರ್ವಹಣೆ ಮಾಡ್ಕೊಂಡು ಬೋದು. ದಾಳಿಂಬೆ ಸಾಲುಗಳಿಗೆ ಬದು ತರ ನಿರ್ಮಾಣ ಮಾಡ್ಕೊಂಡ್ರೆ ಎಷ್ಟೇ ಮಳೆ ಬಂದ್ರು ಆ ನೀರು ಭೂಮಿಲಿ ಜಾಸ್ತಿ ಇಂಗ್ದೇನೆ ಹೊರ ಹೊಂಟೋಗ್ತಾ ಇದ್ರೆ ದಾಳಿಂಬೆಗೆ ಯಾವ್ದೇ ರೋಗ ಬರಲ್ಲ. ನೀರು ನಿಂತಿತು ದಾಳಿಂಬೆಗೆ ರೋಗ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ನೀವು ಈ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ರ, ಯಾಕೆ ಈ ಸಾವಯವ ಕೃಷಿನ ಅಳವಡಿಸಬೇಕು ಅನಿಸ್ತು ಸರ್? ಇವತ್ತಿನ ದಿನದಲ್ಲಿ ನಾವು ಬರೀ ದುಡಿಮೆನೆ ನೋಡ್ಕೊಂಡು ಹೋಗ್ಬಾರದು, ಜನಗಳ ಆರೋಗ್ಯನೂ ಮುಖ್ಯ, ನಮ್ಮ ಭೂಮಿ ಆರೋಗ್ಯನೂ ಮುಖ್ಯ, ಜನಗಳ ಆರೋಗ್ಯನೂ ಮುಖ್ಯ ಆಗಿರೋದ್ರಿಂದ ನಾವು ಸಾವಯವನ ಮಾಡ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಇದೆ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ಎಲ್ಲ ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ನಾವು ಬೆಳೆ ತಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರೈತರನ್ನ ನೀವು ನೋಡ್ತೀರಾ, ನಾವು ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಸಾವಯವ ಅಳವಡಿಸಬೇಕು ಅಂತ ಯಾಕೆ ನಿಮಗೆ ಆಸಕ್ತಿ ಬಂತು? ಯಾರಾದ್ರೂ ಪ್ರಗತಿಪರ ರೈತರ ತೋಟಗಳಿಗೆಲ್ಲ ಭೇಟಿ ಕೊಟ್ಟು ನೋಡಿ ಅದರಿಂದ ಪ್ರೇರಣೆ ಬಂತ ಹೆಂಗೆ? ಇಲ್ಲ ಸರ್, ನಾವು ಸ್ವಂತ ದುಡಿಮೆಯಿಂದಲೇನೆ ನಾವು ಮುಂದೆ ಬಂದಿರೋದ್ರಿಂದ ಈಗ ಒಬ್ಬರು ಬೇರೆಯವ್ರು ಮಾಡಿದರೆ ಅನ್ನೋದಕ್ಕಿಂತ ಫಸ್ಟ್ ನಾವು ಅದನ್ನ ಮಾಡ್ಬೇಕು. ಫಸ್ಟ್ ಮಾಡಿ ಅದ್ರಲ್ಲಿ ಜಯ ಸಿಗುತ್ತೋ ಇಲ್ಲ ಅನ್ನೋದನ್ನ ನಾವು ಫಸ್ಟ್ ಕಂಡ್ಕೊಂಡು ಬೇರೆಯವ್ರಿಗೂ ನಾವು ಹೇಳಕ್ಕೂ ಇಚ್ಛೆ ಪಡ್ಬೇಕು. ಆಮೇಲೆ ಮಾಡಿರೋರ ಹತ್ರನು ಹೋಗಿ ನೋಡ್ಕೊಂಡು ಅವ್ರು ಯಾವ ತರ ಮಾಡ್ತಾ ಇದಾರೆ, ನಾವು ಯಾವ ತರ ಮಾಡಿದೀವಿ, ತಪ್ಪಿದ್ದಲ್ಲಿ ಅವ್ರಿಗೂ ಈ ತರ ಅಲ್ಲ ಈ ತರ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಅವ್ರಿಗೆ ಹೇಳ್ಬೋದು. ನಮಗೆ ತಿಳಿದೇ ಇರೋದನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ. ಹಂಗಾಗಿ ನಾವು ಸಾವಯವದಲ್ಲಿ ಒಳ್ಳೆ ಉತ್ತಮವಾದ ಲಾಭ ಪಡಿಬಹುದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವತ್ತು ಎಲ್ಲಾ ಜನಗಳಿಗೆ ಬರ್ತಕ್ಕಂತ ಕಾಯಿಲೆಗಳ ಲೆಕ್ಕ ಹಾಕೊಂಡ್ರೆ ನಾವು ಬೆಳೆದು ಕೂಡ ಆಹಾರದಿಂದಲೇ ಉತ್ಪತ್ತಿ ಆಗ್ತಾ ಇದಾವ ಅನ್ನೋದು ನಮ್ಗೆ ಎಲ್ಲರಿಗೂ ಮನವರಿಕೆ ಆಗಿದೆ. ಇವತ್ತು ಏನಾಗುತ್ತೆ, ನಾವು ರಾಸಾಯನಿಕ ಬಳಸೋದ್ರಿಂದ ಭೂಮಿ ಹದಗೆಡುತ್ತೆ. ಫಸ್ಟ್ ಭೂಮಿ ಆರೋಗ್ಯ ಕೆಟ್ಟ ಮೇಲೆ ಜನಗಳ ಆರೋಗ್ಯ ಕೆಡದೇನು ತಡ ಆಗೋದಿಲ್ಲ. ಆದ್ರಿಂದ ನಾವು ಫಸ್ಟ್ ಭೂಮಿ ಆರೋಗ್ಯ ಕಾಪಾಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯ ತಾನೇ ಉತ್ತಮವಾಗಿ ಇರುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ನಾವು ರೈತರು ದೇಶಕ್ಕೆ ಅನ್ನ ಕೊಡೋರು, ಒಳ್ಳೆ ಆಹಾರ ಬೆಳೆದ್ಕೊಡ್ಬೇಕು. ಹೌದು ಸರ್, ಒಳ್ಳೆ ಆಹಾರ ನಾವು ಬರೀ ದುಡಿಮೆಗೇನೆ ಹೆಚ್ಚು ಮಹತ್ವ ಕೊಡಬಾರದು, ನಾವು ಒಳ್ಳೆ ಆಹಾರ ಬೆಳೆದು ಕೊಡೋದು ಮುಖ್ಯ. ಇವತ್ತೇನ್ ಮಾಡ್ತಾರಂದ್ರೆ 2 ಹಸು ಸಾಕಿದ್ರೆ ಅದರಲ್ಲಿ ಹಾಲು ಹೆಚ್ಚುವಾಗಿ ಕರಿಬೇಕಂತ ಇಷ್ಟಪಡ್ತಾರೆ ವಿನಃ ಅದಕ್ಕೆ ಏನೇನು ಬೇಕು ಎಲ್ಲ ಕೆಮಿಕಲ್ ಹಾಕಿ ಹಾಲು ಕರೀತಾರೆ. ಆ ಹಾಲನ್ನು ತಗೊಂಡೋಗಿ ಚಿಕ್ಕ ಮಕ್ಕಳಿಗೆ ಕೊಟ್ಟಾಗ ಏನಾಗುತ್ತೆ, ಅವರಿಗೆ ನಾನಾ ಥರದ ರೋಗಗಳು ಬರ್ತವೆ. ಅವು ಎಷ್ಟೋ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿದಾಗ ಈಗ ನಾವು ಹೊಲಕ್ಕೆ ಹಾಕ್ತಕ್ಕಂಥ ಪೋರೇಟ್ ಅಂತ ಒಂದು ವಿಷ ವಸ್ತು ಇತ್ತು, ಅದು ಏನ್ ಮಾಡ್ತಾ ಇದ್ರು ಹೊಲದಲ್ಲಿ ರೋಗ ಜಾಸ್ತಿ ಆಗುತ್ತೆ ಅನ್ನೋದು ಪೋರೇಟ್ ತಂದು ಉಗ್ಗೋದು. ಅದೇನಾಯ್ತು, ಜನಗಳು ಬಳಸಿರತಕ್ಕಂಥ ಆಹಾರದಲ್ಲಿ ಸೇರ್ಕೊಂಡು ತಾಯಿಯ ಹೆದೆಯ ಹಾಲಲ್ಲೂ ಸಹ ಪೋರೇಟ್ ಅಂಶ ಪತ್ತೆಯಾಗಿದೆ. ಅದು ಒಂದು. ಇವತ್ತು ಕಳೆನಾಶಕ ಅನ್ನೋ ಒಂದು ಕೆಮಿಕಲ್ ಭೂಮಿಗೆ ಬಳಸಿ ತುಂಬಾ ಜನಗಳಿಗೆ ರೋಗ ಬಾಧೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆದಷ್ಟು ನಾವು ಕಳೆನಾಶಕ ಬಳಸೋದಕ್ಕಿಂತ ವೀಡ್ ಫೈಟರ್ ಇವು ಬಳಸ್ಕೊಂಡು ಕಳೆ ನಿರ್ವಹಣೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ನಾವು ಸಾವಯವದಲ್ಲೇ ಕಳೆನಾಶಕ ಉತ್ಪತ್ತಿ ಮಾಡ್ಕೋಬಹುದು. ಯಾವ ಥರ ಅಂದರೆ, ನಮ್ಮ ಮನೇಲಿ ಹೆಂಗಿದ್ರು 2 ಹಸುಗಳಿದ್ದೇ ಇರುತ್ತೆ, ಅವು ಗೋಮೂತ್ರನೆಲ್ಲ ನಾವು ಶೇಖರಣೆ ಮಾಡಿಕೊಂಡು ಅದಕ್ಕೆ ಒಂದು 20 ಲೀಟರ್ ಗೋಮೂತ್ರಕ್ಕೆ 2 ಕೆಜಿ ಉಪ್ಪು, 1 ಕೆಜಿ ಸುಣ್ಣ, 2 ನಿಂಬೆಹಣ್ಣು, 1-2 ಕೆಜಿ ಬಿಳಿ ಎಕ್ಕದ ಸೊಪ್ಪು. ಬಿಳಿ ಎಕ್ಕದ ಸೊಪ್ಪು ಅಂದ್ರೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಭೂಮಿಗೆ, ಆದ್ರಿಂದ ಅದನ್ನೇ ನಾವು ತಗೋಬೇಕಂತ ಹೇಳೋದು. ಸಿಕ್ಕಲಿಲ್ಲ ಅಂದಾಗ ಕೆಂಪುದು ಯಾವ್ದು ಬೇಕಾದ್ರೂ ಬಳಸ್ಬೋದು. ಅದನ್ನೆಲ್ಲ ಶೇಖರಣೆ ಮಾಡಿ ಒಂದು 40 ದಿನ ಅದನ್ನ ಕಳೆ ಹಾಕಿಬಿಟ್ಟು ಅದನ್ನ ನಾವು ಭೂಮಿಗೆ ಕಳೆನಾಶಕವಾಗಿ ಬಳಸೋದ್ರಿಂದ ಒಳ್ಳೆ ಉತ್ತಮವಾದ ರಿಸಲ್ಟ್ ಇರುತ್ತೆ. ಮತ್ತೆ ಕಳೆ ಎಲ್ಲ ಒಣಗಿ ಆದ ತಕ್ಷಣ ಆ ಕಳೆ ಬೇಗ ಕಳೆತು ಅದರಲ್ಲಿ ಯಥೇಚ್ಛವಾಗಿ ಎರೆಹುಳು ಉತ್ಪಾದನೆ ಆಗುತ್ತೆ. ನಾವು ಹೊರಗಿನಿಂದ 10 ಲೋಡ್ ಗೊಬ್ಬರ ತಂದು ಹಾಕೋದು ಒಂದೇ, ನಾವು ಒಂದ್ಸಾರಿ ಈ ಸಾವಯವ ಕಳೆನಾಶಕನ ಬಳಸಿ ಗೊಬ್ಬರ ಮಾಡ್ಕೊಳ್ಳೋದು ಒಂದೇ. ಭೂಮಿ ಅಮೃತ ಆಗುತ್ತೆ. ನಾವು ಗೋಮೂತ್ರದಲ್ಲಿ ರೆಡಿ ಮಾಡಿರ್ತಕ್ಕಂಥ ಕಳೆನಾಶಕ ಬಳಸಿದ್ರೆ ಭೂಮಿ ತುಂಬಾ ಉತ್ಕೃಷ್ಟವಾಗಿ ಅಮೃತ ಆಗುತ್ತೆ. ಆದ್ರಿಂದ ಆದಷ್ಟು ಕೆಮಿಕಲ್ ಕಳೆನಾಶಕಗಳನ್ನು ಬಳಸೋದನ್ನ ಕಡಿಮೆ ಮಾಡಿ ನಾವು ಕೃತಕವಾಗಿ ತಯಾರು ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದ್ರೆ ವೀಡ್ ಕಟ್ಟರ್ ಹೊಡ್ಕೊಂಡ್ಬಿಟ್ರೆ ಇರತಕ್ಕಂಥ ಕಳೆಯೆಲ್ಲ ಬಿದ್ದು ಭೂಮಿ ಮೇಲೆ ಅದೇ ಕೊಳತು ಒಂದು ವರ್ಷದಲ್ಲಿ ಹಾಕಿರ್ತಕ್ಕಂಥ ಗೊಬ್ಬರದಷ್ಟೇ ನಮಗೆ ಫಲ ಕೊಡುತ್ತೆ ಅಂತ ಘಂಟಾಘೋಷವಾಗಿ ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಈಗ 2 ಎಕರೆ ದಾಳಿಂಬೆ ಬೇಕಿರಲ್ಲ, ಎಷ್ಟು ಗಿಡ ಇದಾವೆ ಸರ್? 2 ಎಕರೆ ಅಲ್ಲಿ ಮೊದಲು 3 ಎಕರೆ ಇತ್ತು, ಅದರಲ್ಲಿ ಏನಾಯ್ತು ಸ್ವಲ್ಪ ನಿರ್ವಹಣೆ ಜಾಸ್ತಿ ಆಗ್ಬಿಟ್ಟು 1 ಎಕರೆ ತೆಗೆದು ಅದಕ್ಕೆ ಅಡಿಕೆ ಗಿಡ ಇಟ್ಟಿದ್ದೀನಿ. ಈಗ ಇನ್ನ 2 ಎಕರೆಯಲ್ಲಿ ಸುಮಾರು 850 ಗಿಡ ಇದೆ. 850 ಗಿಡ ಇದೆ. ಈಗ ಯಾವ 2-3 ಬೆಳೆ ತಗೊಂಡಿ ಅಂತಂದ್ರೆ ಯಾವ ರೀತಿ ಇಳುವರಿ ಬಂತು ಸರ್? ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಸುಮಾರು 6-7 ಟನ್ ಆಗಿತ್ತು, ಮತ್ತೆ 2ನೇ ಬೆಳೆಯಲ್ಲಿ ಒಂದು 8-10 ಟನ್ ಆಗಿತ್ತು. ಬಟ್ ಆ ಸಮಯದಲ್ಲಿ ರೇಟ್ ಸಿಕ್ಲಿಲ್ಲ. ಈಗ ಮೊನ್ನೆ ರೀಸೆಂಟ್ ಆಗಿ 8.5 ಟನ್ ಆಗಿತ್ತು. ಆವರೇಜ್ ಆಗಿ ನಮಗೆ 100 ರೂಪಾಯಿ ದರ ಸಿಕ್ಕಿದೆ, ಒಳ್ಳೆ ಅನುಕೂಲ ಆಗಿದೆ. 3 ಲಕ್ಷ ಖರ್ಚು ಮಾಡಿದ್ವಿ, 8.5 ಲಕ್ಷ ಬಂತು. ಹಂಗಾಗಿ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿಗೆನೆ ಉಳಿತಾಯ ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ತುಂಬಾ ತೃಪ್ತಿಕರವಾಗಿದೆ. ಈಗ ಬೇರೆ ಬೆಳೆ ಮಾಡಿದಾಗ ಏನಾಗುತ್ತೆ, ನಾವು ಬರೀ ಲೇಬರ್ಗೂ ಮತ್ತೆ ರಾಸಾಯನಿಕಗಳು ಮತ್ತೆ ಗೊಬ್ಬರಗಳಿಗೇನೆ ಅಷ್ಟು ಹಣ ಖರ್ಚು ಮಾಡಬೇಕು, ಆದ್ರೆ ಅದರಿಂದ ಬರ್ತಕ್ಕಂಥ ಆದಾಯ ಮಾತ್ರ ಕಡಿಮೆ ಇರುತ್ತೆ. ತೋಟಗಾರಿಕೆ ಬೆಳೆ ಮಾಡ್ಕೊಂಡು ನಾವು ಆದಷ್ಟು ಲೇಬರ್ ಕಾಸ್ಟ್ ಎಲ್ಲ ಕಡಿಮೆ ಮಾಡಿಕೊಂಡು ಸಾವಯವದಲ್ಲೇ ಮಾಡ್ಕೊಂಡು ಹೋದಾಗ ನಮಗೆ ತುಂಬಾ ಉಳಿತಾಯ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಈ ದಾಳಿಂಬೆಗೆ ಎಲ್ಲ ಸಾಕಷ್ಟು ಖರ್ಚು ಬರುತ್ತೆ, ನಿರ್ವಹಣೆ ಜಾಸ್ತಿ ಇರುತ್ತೆ. ಬೇರೆ ಮಾವಿನ ಬೆಳೆ ಇರ್ಬೋದು, ಮೋಸಂಬೆ, ಕಿತ್ತಳೆ, ಸಪೋಟ, ಈ ಇತ್ತೀಚೆಗೆ ಎಲ್ಲ ಆಪಲ್ ಬೆಳೀತಾ ಇದಾರೆ, ಈ ತರ ಬೆಳೆಗಳು ಬೆಳೆದ್ರೆ ಸ್ವಲ್ಪ ನಿರ್ವಹಣೆ ಕಡಿಮೆ ಅಂತಾರೆ. ನಿರ್ವಹಣೆ ಕಡಿಮೆ ಅಂದ್ರೆ ನಾವು ಮಾಡುವ ವಿಧಾನದಲ್ಲಿ ಇರುತ್ತೆ ಸರ್. ಅದು ಯಾವುದೇ ಆಗ್ಲಿ, ಈಗ 10 ರೂಪಾಯಿ ಖರ್ಚು ಮಾಡತಕ್ಕ 50 ರೂಪಾಯಿ ತಂದು ನಾವು ಅಲ್ಲಿ ಚಿಕಿತ್ಸೆ ಮಾಡಕ್ ಹೋದ್ರು ಹೆಚ್ಚು ನಷ್ಟ ಆಗಿದ್ದು ನಿನಗೆ ವಿನಃ ಬೇರೆಯವ್ರಿಗಲ್ಲ. ಮತ್ತೆ ಅದನ್ನು ಕೇಳಿರಲ್ಲ, ಭೂಮಿ ಆಗಲಿ ಒಂದು ಸಸ್ಯ ಆಗಿರಲಿ, ನನಗೆ ಇಷ್ಟು ರೇಟಿಂದ ಔಷಧಿ ತಂದು ಹೊಡೆಯಂತ ಯಾವುದು ಕೇಳಲ್ಲ. ನಾವು ಅಲ್ಲಿ ರೋಗ ಯಾವ ಹಂತದಲ್ಲಿದೆ, ಯಾವ ತರದ್ದಿದೆ, ಈಗ ಏನ್ ಮಾಡ್ತಾರಂದ್ರೆ ಥ್ರಿಪ್ಸ್ ಅನ್ನೋದೇ ಜನಗಳಿಗೆ ಒಂದು ದೊಡ್ಡ ತಲೆನೋವು. ಆ ಥ್ರಿಪ್ಸ್ ಕಂಟ್ರೋಲ್ ಮಾಡಕ್ ಏನ್ ಮಾಡ್ತಾರೆ, ಯಾವ್ಯಾವ್ದು ಫೆಕ್ಟಿಸೈಡ್ ಎಲ್ಲ ತಂದು ಹೊಡಿತಾರೆ, ಅದು ಬರೀ ವಿಷ ಆಗ್ತೈತೆ ವಿನಃ ಥ್ರಿಪ್ಸ್ ಕಂಟ್ರೋಲ್ ಆಗಲ್ಲ. ತುಂಬಾ ಮುಖ್ಯವಾಗಿ ಹೇಳ್ಬೇಕಂದ್ರೆ ಥ್ರಿಪ್ಸ್ಗೆ ಅಡಿಗೆ ಎಣ್ಣೆ ಬರುತ್ತಲ್ಲ ಸರ್, ಅಡಿಗೆ ಎಣ್ಣೆಗೆ ಕೋಳಿ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು ಅದನ್ನ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿಬಿಟ್ರೆ ಥ್ರಿಪ್ಸ್ ಅಂಬದ್ ಮತ್ತೆ ನಮ್ಮ ಗಿಡದಲ್ಲೇ ಬರೋದಿಲ್ಲ ಅಷ್ಟು ಒಂದು. ಅದು ನಾನು ಪ್ರತಿ ಸಾರಿನೂ ಮಾಡಿ ನೋಡಿರ್ತಕ್ಕಂಥ ಒಂದು ರಿಸಲ್ಟ್. ಕಡಿಮೆ ಖರ್ಚಲ್ಲಿ 6 ರೂಪಾಯಿ ಒಂದು ಮೊಟ್ಟೆ, 1 ಕೆಜಿ ಅಡಿಗೆ ಎಣ್ಣೆಗೆ 6 ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಯಾಕೆ ಹಾಕ್ಬೇಕಂದ್ರೆ ನೀರಿನ ಜೊತೆ ಎಣ್ಣೆ ಮಿಕ್ಸ್ ಆಗಲ್ಲ. ಹೌದು. ಆದ್ರಿಂದ ಅಡಿಗೆ ಎಣ್ಣೆಗೆ 1 ಕೆಜಿ ಅಡಿಗೆ ಎಣ್ಣೆಗೆ 6 ಕೋಳಿ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು 1-2 ಸರಿ ಸ್ಪ್ರೇ ಮಾಡಿಬಿಟ್ರೆ ಮತ್ತೆ ಥ್ರಿಪ್ಸ್ ಅವಳಿನೇ ಇರೋದಿಲ್ಲ ಸರ್. ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ. ಹೌದು. ಒಟ್ಟಾರೆಯಾಗಿ ದಾಳಿಂಬೆ ನಿಮಗೆ ಲಾಭ ತಂದು ಕೊಟ್ಟಿದೆ? ಖಂಡಿತ ಸರ್, ತುಂಬಾ ಅನುಕೂಲವಾಗಿದೆ, ತುಂಬಾ ಲಾಭದಾಯಕನೇ ಇದೆ. ಅದು ಲಾಭದಾಯಕ ಇದೆ. ಹೌದು. ಅಡಿಕೆ ಹಾಕಿದೀವಿ ಅಂತಂದ್ರೆ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅಡಿಕೆ ಬೆಳೆ ಅಂದ್ರೆ ಈಗ ಸರ್ ಏನಾಗುತ್ತಂದ್ರೆ ಅಡಿಕೆ ಇವತ್ತಿನ ದಿನದಲ್ಲಿ ಅದೇ ಒಂದು ಸಾಂಕ್ರಾಮಿಕ ರೋಗ ತರ ಎಲ್ಲ ಹರಡ್ತಾ ಇದೆ. ಹೌದು. ಆದ್ರೆ ಅದೊಂದನ್ನೇ ಅಳವಡಿಸ್ಕೋಬಾರ್ದು, ಪ್ರತಿಯೊಂದು ಇರಬೇಕು ಅಂತಂದು ಅಡಿಕೆನು 1,000 ಇಟ್ಟಿದ್ದೀನಿ ಸರ್. ಮತ್ತೆ ತೆಂಗು ಹಾಕಿದೀವಿ ಅಂತ, ತೆಂಗು ಎಷ್ಟಿದಾವೆ? ತೆಂಗು 500 ಸಸಿ ಇದೆ ಸರ್. 500 ಸಸಿ ಫಸಲು ಒಂದು 300 ಗಿಡ ಬಂದಿದೆ, ಇನ್ನು ಒಂದು 200 ಗಿಡ ಫಸಲಿಗೆ ಪ್ರಾರಂಭ ಆಗ್ತಾ ಇದೆ. ಅದರಲ್ಲಿ ಏನಾಯ್ತು, ಮಧ್ಯದಲ್ಲಿ ಜಾಗ ಸುಮ್ಮನೆ ವೇಸ್ಟ್ ಆಗಿರೋದು, ಬೇರೆ ಬೆಳೆಗಳು ಬೆಳೆಯೋದಕ್ಕೆ ನೆರಳು ಆಗೋದಿಲ್ಲ ಅನ್ನೋ ಒಂದು ಇದಿತ್ತು. ಅದಕ್ಕೆ ಸೂಕ್ತವಾದ ಬೆಳೆ ಯಾವುದನ್ನ ಇಡಬೇಕು ಅಂತ ನಾವು ಯೋಚನೆ ಮಾಡಿ ನೋಡಿದಾಗ ಈಗ 60% ನೆರಳು ಬೇಕು, 40% ಬಿಸಿಲು ಬೇಕು ಅಂತ ಜಾಕಾಯಿ ಅನ್ನೋ ಒಂದು ಬೆಳೆಗೆ ಸಲಹೆ ಕೊಟ್ರು. ಈ ಫಾರಂ ಟಿವಿಲಿ ಒಂದ್ಸರಿ ಸಂದರ್ಶನ ನೋಡಿದ್ವಿ, ಅದಕ್ಕೆ ಏನ್ ಮಾಡಿದ್ವಿ, ಈಗ ಅದನ್ನು ಸೂಕ್ತವಾಗಿ ಅಳವಡಿಸೋದು ಒಳ್ಳೇದಂತ ತಿಳ್ಕೊಂಡು, ಬರೀ ನಾವು ಬೇರೆ ಬೆಳೆಗಳೇ ಬೆಳ್ಕೊಡೋರು, ಸಾಂಬಾರ ಪದಾರ್ಥಗಳು ಬೆಳೆಯೋರು ಯಾರು ಇಲ್ಲ ನಮ್ಮ ಕಡೆ, ಅದನ್ನು ಒಂದು ಪ್ರಯೋಗ ಮಾಡೋಣಂತ ಇಟ್ಟಿದ್ದೀನಿ. ಈಗ ಗಿಡ ನಾಟಿ ಮಾಡಿ 1.5 ವರ್ಷ ಆಗಿದೆ, ಗಿಡ ಎಲ್ಲ ಸುಮಾರು 2 ಅಡಿ ಪ್ರಾರಂಭ ಆಗಿದೆ, ತುಂಬಾ ಚೆನ್ನಾಗಿದ್ದಾವೆ, ಅದಕ್ಕೋಸ್ಕರ ಅದನ್ನೇ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ವಲ್ಪ ಕಾಳುಮೆಣಸು, ಏಲಕ್ಕಿ, ಈ ಲವಂಗ ಇವೆಲ್ಲ ಸ್ವಲ್ಪ ಸ್ವಲ್ಪ ಗಿಡ ಇಡೋಣ ಅಂತ ಮನಸ್ಸಲ್ಲಿ ಇದೆ ಸರ್. ಸಾಂಬಾರ್ ಬೆಳೆಗಳು ಬೆಳೆದ್ರೆ ಯಾವಾಗ್ಲೂ ಬೆಲೆ ಇದ್ದೇ ಇರುತ್ತೆ, ಬೆಲೆ ಇದ್ದೇ ಇರುತ್ತೆ. ಆಮೇಲೆ ಆದಷ್ಟು ಹೊಲದಲ್ಲಿ ರೋಗಾಣು ಕಡಿಮೆ ಆಗುತ್ತೆ ಸರ್. ಈಗ ತುಂಬಾ ನಾವು ಸಾವಯವದಲ್ಲಿ ಯಾವುದೇ ಒಂದು ಕೀಟನಾಶಕ ಆಗಲಿ ಇನ್ನೊಂದು ತಯಾರು ಮಾಡ್ಕೊಳ್ಳುವಾಗ ಜಾಸ್ತಿ ಬಳಸೋದು ಸಾಂಬಾರ ಪದಾರ್ಥಗಳನ್ನೇ ಬಳಸ್ಕೊಂಡು ಮಾಡ್ಕೋತೀವಿ. ಆದ್ರಿಂದ ಇದನ್ನ ಮಾಡೋದು ಸೂಕ್ತ ಅಂತ ತಿಳಿದ್ಮೇಲೆ ಇವಾಗ ಇದಕ್ಕೆ ನಾವು ಹೊಂದ್ಕೊಂಡು ಹೋಗೋಣ ಅಂತ ಪ್ರಾರಂಭ ಮಾಡ್ತಾ ಇದೀವಿ. ತೆಂಗಿನ ಮಧ್ಯದಲ್ಲಿ ಜಾಕಾಯಿ ಹಾಕಿದ್ರ, ತೆಂಗಿಗೆ ಅಂತರ ಎಷ್ಟು ಕೊಟ್ಟಿದ್ರೆ ಗಿಡದಿಂದ ಗಿಡ? ಸರ್, ತೆಂಗಿಗೆ ಸಾಲಿಂದ ಸಾಲಿಗೆ 30 ಅಡಿ ಅಂತರ ಕೊಟ್ಟಿದೀವಿ. ಈಗ ಅದು ಸುಮಾರು 20-25 ಅಡಿ ಮೇಲೆ ಹೋದಂತ ಪಕ್ಷದಲ್ಲಿ ಮತ್ತೆ 4 ಗಿಡದ ಮಧ್ಯೆ ಗ್ಯಾಪ್ ಇತ್ತಲ್ಲ, ಹೌದು, ಆ ಗ್ಯಾಪ್ಗೆ ಮತ್ತೆ ಒಂದು 200 ಬೇರೆ ತಳಿ ತಂದಿಟ್ಟಿದೀವಿ. ಅದು ಈಗ 4 ವರ್ಷ ಆಯ್ತು, ಈಗ ಒಂಬಳೆ ಪ್ರಾರಂಭ ಆಗಿದೆ. ಮತ್ತೆ ಈ 4 ಗಿಡದ ಮಧ್ಯೆ ಒಂದು ಗ್ಯಾಪ್ ಬರುತ್ತೆ, ಹೌದು, ಆ ಗ್ಯಾಪ್ಗೆ ಈಗ ಜಾಕಾಯಿ ಇಟ್ಟಿದೀವಿ. ಜಾಕಾಯಿ ಸಸಿ ಆ ಕಡೆಯಿಂದ ತಾಮಂದ್ರೆ? ಸರ್, ಜಾಕಾಯಿ ಸಸಿ ನಾವು ಮಂಗಳೂರಿಂದ ತಂದಿದ್ವಿ. ಏನ್ ರೇಟ್ ಕೊಡ್ತಾಮಂದ್ರೆ? ಸರ್, ಅಲ್ಲಿ ನಮಗೆ 50 ರೂಪಾಯಿ ಒಂದು ಸಸಿ ತಗೊಂಬಂದಿದ್ವಿ, ನಮ್ಗೆ ಅಲ್ಲಿಂದ ಬರತಕ್ಕಂತ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಒಂದು 80 ರೂಪಾಯಿ ಬಿದ್ದಿದೆ. 80 ರೂಪಾಯಿ? ಎಷ್ಟು ಸಸಿ ಹಾಕಿದ್ರೆ ಜಾಕಾಯಿ? ಸರ್, ಈಗ ಜಾಕಾಯಿ 450 ಗಿಡ ಹಾಕಿದ್ದೀನಿ ಸರ್. 450 ಗಿಡ ಹಾಕಿದ್ರೆ 2 ವರ್ಷ ಆಯ್ತಾ ಹಾಕಿ? ಹೌದು ಸರ್. ಚೆನ್ನಾಗಿ ಬಂದಿದೆ? ಚೆನ್ನಾಗಿ ಬಂದಿದೆ. ತೆಂಗಿನ ಗಿಡದಲ್ಲಿ ಕಾಫಿ ಗಿಡ ಹಾಕ್ಬೇಕಂತ ಕಾಫಿ ಗಿಡ ತರಿಸ್ತೆ, ಅದು ಮೊಟ್ಟೆ ಬೀಳೋದ್ರಿಂದ ಕೊಂಬೆಗಳೆಲ್ಲ ಮುರಿತವೆ ಅಂತಂದು ಆಮೇಲೆ ನಮಗೆ ಐಡಿಯಾ ಬಂತು. ಓಹೋ. ಆದ್ರಿಂದ ಅದು ಬೇರೆ ಇದಕ್ಕೆ ಮಾಡ್ಕೊಳ್ಳೋಣ ಅಂತ ಸದ್ಯಕವನ್ನ ಸೈಡಲ್ಲಿ ಇಟ್ಕೊಂಡಿದೀವಿ. ಮೊಟ್ಟೆ ಬೆಳೆದ್ರಿಂದ ಜಾಕಾಯಿ ಗಿಡಕ್ಕೆ ಏನು ತೊಂದರೆ ಆಗಲ್ಲ? ಜಾಕಾಯಿ ಗಿಡಕ್ಕೆ ಏನು ತೊಂದರೆ ಆಗಲ್ಲ. ಜಾಕಾಯಿ ಗಿಡಕ್ಕೂ ಅದಕ್ಕೂ ತುಂಬಾ ದೂರ ಇದೆ. ದೂರ ಇರ, ಎರಡು ಪಕ್ಕದಲ್ಲಿ ಒಂದೊಂದು ಕಾಫಿ ಗಿಡ ಇಡೋಣಂದಾಗ ತೆಂಗಿನ ಗಿಡಕ್ಕೆ ಸುಮಾರು ಒಂದು 12 ಅಡಿ ಅಂತರ ಆದಾಗ ಅದು ಮೊಟ್ಟೆ ತುಂಬಾ ಉದ್ದ ಇರುತ್ತೆ ಗರಿ, ಹೌದು, ಅದು ಬಿದ್ದಾಗ ಏನಾಗುತ್ತೆ, ಆಮೇಲೆ ತುಂಬಾ ಸ್ಮೂತ್, ಅದು ಕಾಫಿ ಜಾಕಾಯಿ ಗಿಡಕ್ಕಿಂತ ತುಂಬಾ ಸ್ಮೂತ್ ಇರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಗಿಡ ಮೇಲೆ ಏನಾದ್ರು ಬಿತ್ತು ಅಂದ್ರೆ. ಅದಕ್ಕೋಸ್ಕರ ನಾವು ಅದನ್ನ ಸ್ಟಾಪ್ ಮಾಡಿದೀವಿ. ಈಗ ಇದರಲ್ಲಿ ಏನಾಗುತ್ತೆ, ಯಥೇಚ್ಛವಾಗಿ ನಮಗೆ ಬೆಳೆ ಬರುತ್ತೆ ಅನ್ನೋದಕ್ಕಿಂತ ಯಥೇಚ್ಛವಾಗಿ ಇದರಲ್ಲಿ ಪ್ರತಿ ವರ್ಷ ಬೀಳ್ತಕ್ಕಂತ ಎಲೆಗಳಿದಾವಲ್ಲ, ಇದು 10ರಷ್ಟು ಕಾಂಪೋಸ್ಟ್ ಗೊಬ್ಬರ ಆಗಿ ಪರಿವರ್ತನೆ ಆಗುತ್ತೆ ತೋಟದಲ್ಲಿ. ಆ ಉದ್ದೇಶದಿಂದ ಎರಡೂ ಅನುಕೂಲ ಆಗುತ್ತೆ ಅಂತ ಜಾಕಾಯಿ ಇಟ್ಟಿದೀವಿ ಸರ್. ಜಾಕಾಯಿ ಅದು ಫಸಲಿಗೆ ಬರ್ಬೇಕಂತ ಎಷ್ಟು ವರ್ಷ ಬೆಳೆಸಬೇಕು ಸರ್? 4-5 ವರ್ಷ ಬೇಕು ಸರ್. 4-5 ವರ್ಷಕ್ಕೆ ಫಸಲಿಗೆ ಪ್ರಾರಂಭ ಆಗುತ್ತೆ. ತೆಂಗಂದ್ರೆ ಎಲ್ಲ ನಮ್ಮ ನಾಟಿ ತಳಿನೇ ಹಾಕಿದ್ರೆ ಏನಾದ್ರು ಈಗೆಲ್ಲ? ನಾಟಿ ತಳಿನೇ ಸರ್, ಒಂದು 300 ಗಿಡ ನಾಟಿ ತಳಿನೇ ಇದೆ. ಮೊನ್ನೆ ರೀಸೆಂಟ್ ಆಗಿ ಹಾಕಿರೋದು 200 ಗಿಡ. ಇದ್ಯಾವುದು ಹೊಸದಾಗಿ D-T ಅಂತ ಹೊಸ ತಳಿ ಬಂದಿದೆ, ಅದು ಮಂಗಳೂರಿಂದಲೇ ತಂದು ಹಾಕಿದೀವಿ. ಆದ್ರೆ ಅದು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಷ್ಟೊತ್ತಿಗೆ ಸುಮಾರು ಸಮಯ ತಗೊಳ್ತು. ಅದಕ್ಕೆ ನಾವು ಪ್ರಾರಂಭದಲ್ಲೇ ಹೇಳಿದೆ, ಯಾವುದೇ ನಾವು ಒಂದು ಸಸಿ ತಯಾರು ಮಾಡ್ಕೊಂಡು ಹಾಕಬೇಕಂದ್ರೆ ನಮ್ಮ ವಾತಾವರಣದಲ್ಲಿ ಏನ್ ಬೆಳೆಸಿರ್ತೀವೋ ಅದನ್ನೇ ಬಳಸ್ಬೇಕಂತ ನಾನು ಹೇಳಿದ್ದು ಉದ್ದೇಶ ಅದೇ. ರೈತರು ಈ ಕೃಷಿ ಜೊತೆಗೆ ಏನಾದರೂ ಪ್ರಗತಿ ಕಾಣಬೇಕಂದ್ರೆ ಏನಾದರೂ ಉಪಕಸಬುಗಳು ಅಳವಡಿಸಬೇಕು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಈ ತರ ಎಲ್ಲ ಹೇಳ್ತಾ ಇರ್ತಾರೆ. ಹಂಗಾದ್ರೆ ನೀವೇನಾದ್ರೂ ಉಪಕಸಬುಗಳು ಅಳವಡಿಸಿಡಿದ್ರೆ? ಮಾಡ್ಕೊಂಡಿದೀವಿ ಸರ್. ನಮ್ದು 2 ಹಸು ಇದೆ, ನಾಟಿ ಕೋಳಿ ಸಾಕೊಂಡಿದೀವಿ, ಮತ್ತೆ ಮೇಕೆ ಸಾಕೊಂಡಿದ್ವಿ. ಅವು ಇತ್ತೀಚೆಗೆ ಏನಾಯ್ತು, ಸ್ವಲ್ಪ ಗಿಡಗಳನ್ನ ಹಾಳು ಮಾಡ್ತಾವ ಅಂತ ಮೇಕೆ ಕಡಿಮೆ ಮಾಡ್ಕೊಂಡಿದೀವಿ. ಅದ್ರ ಜೊತೆಗೆ ಕುರಿ ಮರಿಗಳನ್ನ ಸಾಕ್ತಾ ಇರ್ತೀವಿ. ಜಮೀನಲ್ಲಿ ಗೊಬ್ಬರ ಆಗುತ್ತೆ, ಆದಾಯನೂ ಬರುತ್ತೆ. ಇವೆಲ್ಲ ಏನಂದ್ರೆ ನಾವು ಬೇರೆ ಸಮಯದಲ್ಲಿ ಆರಾಮಾಗಿ ಇವನ್ನ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಅನುಕೂಲ ಇದೆ. ಉಪಕಸುಗಳು ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಕೆಲಸ ಇಲ್ಲ ಅಂತ ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡು ಹರಟೆ ಹೊಡಿಯೋದು, ನಮ್ಗೆ ಮೈ ಎಂಟು ಬಿಡ್ತವೆ. ನಾವು ಮಾಡಲಿಲ್ಲ ಅಂದ್ರೆ ಅವಾಗ ಅವು ಬರ್ತವೆ. ಆದ್ರಿಂದ ನಾವು ಉಪಕಸುಗಳು ಮಾಡ್ಕೊಂಡು ಹೊಲದಲ್ಲಿ ಕೆಲಸ ಇದ್ದಾಗ ಅದನ್ನ ಮಾಡ್ಕೊಂಡು ಇಲ್ದೆ ಇರುವಾಗ ಇವನ್ ಮಾಡ್ಕೊಂಡಿತ್ತು ಅಂದ್ರೆ ನಮ್ಗೆ ಎಲ್ಲಾ ರೀತಿಯ ಅನುಕೂಲಗಳು ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕೃಷಿನ ಎಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇದ್ರ, ಈಗ ನೋಡಿದ್ರೆಲ್ಲ ಏನ್ ಈ ಕೃಷಿ ಅಂತ ಲಾಭದಾಯಕ ಅಲ್ಲ, ನಾವು ಬೆಳೆದಂತ ಬೆಳೆಗಳೆ ಬೆಲೆ ಸಿಗ್ತಾ ಇಲ್ಲ ಅಂತಂದು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಈಗಿನ ಯುವಕರಿಗೆ ಅಂದ್ರೆ ಅವರಿಗೆ ಇನ್ನು ಅದ್ರ ಬಗ್ಗೆ ಅನುಭವ ಇರೋದಿಲ್ಲ, ಅದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಕೃಷಿಯಿಂದ ಎಷ್ಟು ಉಪಯೋಗ ಇದೆ ಅಂತ ಅವರು ತಿಳ್ಕೊಂಡಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ. ಈಗ ಏನ್ ಮಾಡ್ತಾರೆ, ಹೊರಗಿನ ದೂರದ ಬೆಟ್ಟ ಕಣ್ಣಿಗೆ ನುಣುಗೆ ಅಂತಾರೆ. ಹಂಗೆ ಹೊರಗಡೆ ಅವ್ರು ಹೋಗಿ ಹಂಗಿದ್ದಾರೆ, ಇವ್ರು ಹೋಗಿ ಹಿಂಗಿದ್ದಾರೆ ಅಂತ ನೋಡ್ಬಿಟ್ಟು ಅವ್ರಿಗೆ ಒಂಥರ ಮೋಜು. ನಾವು ಹೋಗಿ ಹಿಂಗಿರ್ಬೋದಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ. ಅವ್ರ ಆ ಜಾಗಕ್ಕೆ ಹೋಗಿ ಒಂದು ವರ್ಷ ಎರಡು ವರ್ಷ ಕಷ್ಟ ಬಿದ್ದಾಗ, ಓಹೋ ನಮ್ಮ ಅಪ್ಪರು ಹೇಳ್ತಾ ಇದ್ರು ಅವತ್ತು ನಾನು ಇದನ್ನ ಮಾಡ್ಕೊಂಡಿದ್ರೆ ನೆಮ್ಮದಿಯಾಗಿರ್ತಿದ್ದೆ, ಇವತ್ತು ಹೊರಗಡೆ ನೋಡಿ ಜೀವನ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತ ಅವ್ರಿಗೆ ಅನುಭವ ಬಂದ ತಕ್ಷಣ ತಾನಾಗಿ ಅವರು ಮತ್ತೆ ಕೃಷಿಗೆ ಅಳವಡಿಸ್ಕೊಂತಾರೆ. ಸಾಕಷ್ಟು ಜನ ರೈತರು ಈ ಕೃಷಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಸಿಗೋದಿಲ್ಲ ಅಂತ ಹೇಳ್ತಾರೆ, ನೀವೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಸರ್, ಕೂಲಿ ಕಾರ್ಮಿಕರ ನಾವು ಆದಷ್ಟು ಕಡಿಮೆ ಮಾಡ್ಕೊಂಡಿದೀವಿ. ಏನೇ ಕೆಲಸಗಳಿದ್ರು ನಾವೇ ಮಾಡ್ಕೋಬೇಕು. ಎರಡು ದಿನ ಈಗ ಮೂರು ನಾಲ್ಕು ದಿನ ಹೋಗಿ ಐದು ಆರು ಜನ ಕರ್ಕೊಂಬಂದು ಇಟ್ಕೊಂಡು ಒಂದೇ ದಿನಕ್ಕೆ ಮುಗಿಸೋದನ್ನ, ನಾವೇ ಎರಡೆರಡು ಜನ ಸೇರ್ಕೊಂಡು ಆರು ಜನ ಕೂಲಿಯರ್ ಒಂದ್ ದಿನಕ್ಕೆ ಮಾಡೋದನ್ನ ನಾವೇ ಮೂರು ದಿನ ಮಾಡ್ಕೊಂತೀವಿ. ಬೇರೆ ಕೆಲಸಗಳು ಮಾಡ್ಕೊಂತೀವಿ, ಈ ಕೆಲಸನೂ ಮುಗಿಸ್ಕೊಂತೀವಿ. ಅವಾಗ ಕೂಲಿ ಖರ್ಚು ನಮಗೆ ಕಡಿಮೆ ಆಗುತ್ತೆ. ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ಮಾತ್ರ ಕೂಲಿಯರ್ನ ಇಟ್ಕೊಂತೀವಿ ಆಳುಗಳನ್ನ. ಅವಶ್ಯಕತೆ ಇಲ್ಲದೆ ಇರುವಾಗೆಲ್ಲ ನಾವು ಅವ್ರನ್ನೇ ಅವಲಂಬಿಸ್ಕೊಂಡು ಹೋದಾಗ ನಾವು ಬೆಳೆದಿದ್ದೇನು ಉಳಿಸೋದಿಕ್ಕಾಗಲ್ಲ. ಎಲ್ಲ ಅವ್ರಿಗೆ ಕೊಟ್ಟು ಸುಮ್ಮನೆ ಏನು ಹೇಳ್ತಾರೆ, ಗಳಪ್ಪ ಇಂಥದ್ದು ಮಾಡಿದೆ ನನಗೇನು ಉಳಿಲಿಲ್ಲ ಅಂತ ನಾವು ಸುಮ್ಮನೆ ಹೇಳ್ಕೋಬೇಕೆ ವಿನಃ, ಅವಶ್ಯಕತೆ ಇಲ್ಲದೆ ಇರೋದಕ್ಕೆಲ್ಲ ನಾವು ಆಳುಗಳಿಟ್ಕೊಂಡು ಪೋಲ್ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಸರ್. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರೆ ಕೃಷಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ಸರ್, ಮನೆಯಲ್ಲಿ ನಮ್ಮ ಮನೆಯವರು ಮತ್ತೆ ನಾನು, ನನ್ನ ಮಗ ಇದ್ದಾನೆ ಈಗ ಅವನು ಐ ಟಿ ಐ ಮುಗಿಸ್ಕೊಂಬಂದವನೆ, ಈಗ ಅವನು ಬೆಂಗಳೂರು ಅಂತ ಕುಣಿತಾ ಇದ್ದಾನೆ. ಆದರೂ ಅವನಿಗೆ ಮನವೊಲಿಕೆ ಮಾಡಿ ಹೇಳ್ತಾ ಇದ್ದೀವಿ, ನಮ್ಮ ಕೆಲಸನೆಲ್ಲ ನಾವೇ ಮಾಡ್ಕೋಬೇಕಪ್ಪ, ಇನ್ನೊಬ್ಬರ ಹತ್ರ ಹೋಗಿ ನಾವು ಬೇರೆಯವ್ರ ಹತ್ರ ದುಡಿಯೋದಕ್ಕಿಂತ ನಮ್ಮ ಹೊಲದಲ್ಲೇ ನಾವು ದುಡ್ಕೊಂಡು ನಾವೇ ಎರಡು ಜನ ಕೆಲಸ ಕೊಟ್ಟರೆ ಅದು ಒಳ್ಳೆ ಆರೋಗ್ಯನೂ ಇರುತ್ತೆ, ಒಳ್ಳೆ ದುಡಿಮೆನೂ ಇರುತ್ತೆ ಅಂತ ಮಗನಿಗೆ ಮನವರಿಕೆ ಮಾಡ್ತಾ ಇದೀವಿ ಸರ್. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಖಂಡಿತ ಸರ್, ಕೃಷಿ ಬದುಕಿಂದ ಸಂತೋಷ ನೆಮ್ಮದಿ ಆಗಿರ್ಬೋದು. ವಿನಃ ನಾವು ಹೊರಗಡೆ ಹೋಗಿ ಜೀವನ ಮಾಡ್ತೀವಿ, ಅಲ್ಲಿ ಅಷ್ಟು ದುಡಿತೀವಿ ಇಷ್ಟು ದುಡಿತೀವಿ ಅಂದ್ರೆ ಅಲ್ಲಿ ತುಂಬಾ ಸವಾಲುಗಳನ್ನ ಎದುರಿಸ್ಬೇಕು ನಾವು. ಇಲ್ಲಿ ಬಂದಂತ ಸವಾಲುಗಳಿಗೂ ಅಲ್ಲಿ ಬರ್ತಕ್ಕಂತ ಸವಾಲುಗಳಿಗೂ ತುಂಬಾ ವ್ಯತ್ಯಾಸ ಇದಾವೆ. ಆದ್ರಿಂದ ಕೃಷಿ ಬದುಕು ತುಂಬಾ ಅನುಕೂಲಕರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಮುಂದೆ ಇನ್ನು ಏನಾದ್ರೂ ಬೇರೆ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ? ಸರ್, ಮುಂದೆ ಇದಾವೆ ಸರ್, ಮನಸ್ಸಲ್ಲಿ ಇನ್ನೂ ಇದಾವೆ. ಪ್ರತಿ ಒಂದು ತರದ ಹಣ್ಣಿನ ಗಿಡಗಳನ್ನ ಎಲ್ಲ ಒಂದು ನೂರ್ ನೂರ್ ಗಿಡ ಬೆಳಿಬೇಕು ಅಂತ ನಾವು ಮನಸ್ಸಲ್ಲಿ ಇದಾವೆ. ಈಗ ಹೊಸದಾಗಿ ಮೆಕಾಡೆಮಿಯಾ, ಈ ನೇರಳೆ, ಮತ್ತೆ ಹೊಸ ವೆರೈಟಿ ಬಿಕ್ಕೆ ಹಣ್ಣು ಅಂತ ಬರುತ್ತಲ್ಲ ಅದು ಪೇರಳ, ಹೊಸ ಹೊಸ ತಳಿಗಳು ಬರ್ತಾ ಇದಾವೆ, ಅವನ್ನ ನೋಡ್ಕೊಂಡು ಸ್ವಲ್ಪ ಅಳವಡಿಸ್ಕೋಬೇಕಂತ ಇದೀವಿ. ಮುಖ್ಯವಾಗಿ ಇನ್ನೊಂದು ಹೇಳೋದು ಇಷ್ಟಪಡ್ತೀನಿ, ವೇಸ್ಟ್ ಡಿಕಂಪೋಸರ್ ಅಂತ ಒಂದು ದ್ರಾವಣ ತಯಾರು ಮಾಡ್ಕೊಂಡು ತೆಂಗಿಗೆಲ್ಲ ಬಳಸಿದೀವಿ, ತುಂಬಾ ಒಳ್ಳೆ ಉತ್ಕೃಷ್ಟವಾಗಿ ಗಿಡ ಬೆಳೆದಿದೆ. ಆಮೇಲೆ ಇಳುವರಿನು ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಗೋಕೃಪಾಮೃತ ಅಂತ ಮಾಡ್ತಾ ಇದೀವಿ, ಅದನ್ನ ಇವತ್ತು ಕೇಳ್ಕೊಂಡು ತುಂಬಾ ಕಡೆಯಿಂದ ಬರ್ತಾರೆ. ಈಗ ಮೊದ್ಲು ನಮ್ಗೆ ಏನು ಗೊತ್ತಿಲ್ದಿರಂತವ್ರಿಗೆ ಎಷ್ಟೋ ಜನ ರೈತರು ನಮಗೆ ಸ್ನೇಹಿತರಾಗ್ತಾ ಇದಾರೆ. ಬಿಡುವಿನ ಸಮಯದಲ್ಲಿ ಎಷ್ಟೋ ಜನ ಫೋನ್ ಮುಖಾಂತರ ಸಂದರ್ಶನಗಳು ಕೇಳ್ಕೊಂತಾರೆ, ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು, ಏನೇನ್ ಮಾಡ್ಬೇಕಂತ. ಅದನ್ನೆಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದೀವಿ, ನಮಗೂ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಬೇರೆ ಕಡೆಯಿಂದ ಎಲ್ಲ ಬಂದು ನಮ್ಮ ತೋಟಕ್ಕೆ ಬಂದು ನೋಡಿ ಸಂತೋಷ ಪಟ್ಟು ಇದನ್ನ ತಗೊಂಡೋಗಿ ಅವರು ಬಳಸ್ತಾರಲ್ಲ ಅನ್ನೋದೇ ಖುಷಿ ನಮಗೆ. ಈಗ ರಾಸಾಯನಿಕ ಆದಷ್ಟು ಯೂರಿಯಾ ಮಾತ್ರ ಯಾವುದೇ ಕಾರಣಕ್ಕೂ ಬಳಸಬೇಡ್ರಿ ಅಂತ ನಾನು ತುಂಬಾ ಜನ ರೈತರುಗಳಿಗೆ ಮನವಿ ಮಾಡ್ಕೊಂತೀನಿ, ಕೈ ಮುಗಿದು ಹೇಳ್ತೀನಿ. ಆದಷ್ಟು ಕಡಿಮೆ ಮಾಡ್ಕೊಂಡು ಈಗ ಹಸುಗಳಲ್ಲಿ ಗೋಮೂತ್ರ ಇಡೀರಿ, ಅದನ್ನೇ ವಾರಕ್ಕೊಂದ್ಸರಿ ಡ್ರಿಪ್ ಅಲ್ಲಿ ಅಥವಾ ಸ್ಪಿಂಕ್ಲರ್ ಇಡ್ತೀವಲ್ಲ ಅದರಲ್ಲಿ ಬಿಟ್ಟರೆ ಆಯ್ತು. ಈ ಯೂರಿಯಾ ಹಾಕೋದ್ರಿಂದ ಭೂಮಿ ವಿಷ ಆಗಿ ಹೋಗ್ಬಿಡುತ್ತೆ, ಎರೆಹುಳು ಒಂದು ಇರಲ್ಲ ಸರ್ ಹೊಲದಲ್ಲಿ, ಎಲ್ಲ ಸರ್ವನಾಶ ಆಗುತ್ತೆ. ಅವಾಗಲೇ ಭೂಮಿ ವಿಷ ಆಗೋದು ಈ ತರ ಆಗುತ್ತೆ ಅಂತ ಎಲ್ಲ ತಿಳುವಳಿಕೆ ಹೇಳ್ತೀವಿ. ತುಂಬಾ ಜನ ಇಷ್ಟಪಟ್ಟು ಬಿಡುವಿನ ಸಮಯದಲ್ಲೆಲ್ಲ ಫೋನ್ ಮುಖಾಂತರ ತಿಳ್ಕೊಂತಾರೆ, ನಮಗೂ ಒಂಥರ ಅದು ತುಂಬಾ ನೆಮ್ಮದಿ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಸರ್, ಕಾರ್ಯಕ್ರಮ ಕೇಳಂತ ರೈತರು ಹತ್ತಿರದಲ್ಲಿರ್ತಕ್ಕಂಥ ರೈತರುಗಳು ನಮ್ಮ ಹೊಲಕ್ಕೆ ನೇರವಾಗಿ ಭೇಟಿ ಮಾಡಬಹುದು, ಅವ್ರಿಗೆ ಏನೇ ಸಮಸ್ಯೆಗಳಿದ್ರು ನಾವು ಅದನ್ನ ತಿಳಿಸಿ ಹೇಳ್ತೀವಿ. ನಿಮ್ ಫೋನ್ ನಂಬರ್ ಹೇಳ್ರಿ. ನನ್ನ ಫೋನ್ ನಂಬರು 9886781630. ರೈತ ಬಾಂಧವರೇ, ಜುಂಜರಗುಂಟೆಯ ಪ್ರಗತಿಪರ ಕೃಷಿಕರಾದ ಉಮೇಶ್ ಗೌಡ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9886781630. ಬಹಳ ಸಂತೋಷ ಉಮೇಶ್ ಗೌಡ ಅವರೇ, ಇದುವರೆಗೂ ನಿಮ್ಮ ಈ ತೋಟಗಾರಿಕೆ ಬೆಳೆಗಳ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ತುಂಬಾ ಧನ್ಯವಾದಗಳು ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಜುಂಜರಗುಂಡೆ ಗ್ರಾಮದ ಪ್ರಗತಿಪರ ಕೃಷಿಕ ಉಮೇಶ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಂ ದಿವ್ಯಾ ಅಂತ. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಸಾವಯವ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹ ಸಂಶೋಧಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳನ್ನು ಬಳಸಬೇಕಾದ್ರೆ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಯಾವ್ಯಾವ ಅಂಶನ ಗಮನದಲ್ಲಿಟ್ಕೋಬೇಕು ಅಂತ ಹೇಳಿಬಿಟ್ಟು ನಾವಿವತ್ತು ತಿಳ್ಕೊಳ್ಳೋಣ. ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನು ಉಪಯೋಗಿಸಿ ತಯಾರಿಸುವಂತಹ ಗೊಬ್ಬರ. ಈ ಜೈವಿಕ ಗೊಬ್ಬರಗಳನ್ನು ನಾವು ಪುಡಿ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ಎಲ್ಲ ಏಕದಳ ದ್ವಿದಳ ಧಾನ್ಯ ಬೆಳೆಗಳಿಗೆ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಉಪಯೋಗಿಸಬಹುದಾಗಿದೆ. ಈ ಜೈವಿಕ ಗೊಬ್ಬರಗಳನ್ನು ನಾವು ಎಲ್ಲಾ ಗೊಬ್ಬರದ ಅಂಗಡಿಗಳಲ್ಲಿ ತಗೋತೀವಿ. ಆದರೆ ತಗೊಂಡಾಗ ನೇರವಾಗಿ ನಾವು ಬೆಳೆಗಳಿಗೆ ಉಪಯೋಗಿಸೋದಕ್ಕೂ ಮುಂಚೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಏನು ಅಂತಂದ್ರೆ ಆ ಜೈವಿಕ ಗೊಬ್ಬರ ತಯಾರಾದಂತಹ ದಿನಾಂಕ. ಮೊದಲನೇದಾಗಿ ನಾವು ಅದನ್ನ ಗಮನಿಸಬೇಕು. ಜೈವಿಕ ಗೊಬ್ಬರ ತೀರಾ ಹಳೇದಾಗಿರಬಾರದು. ಯಾಕೆಂದ್ರೆ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ನಾವು ಉಪಯೋಗಿಸಬೇಕಾದ್ರೆ ಚಟುವಟಿಕೆಯಿಂದಿರಬೇಕು ಮತ್ತು ಅದರಲ್ಲಿ ಅಪಾಯಕಾರಿ ಸೋಂಕು ಜೀವಿಗಳನ್ನ ಹೊಂದಿರಬಾರದು. ಆದ್ರಿಂದ ಜೈವಿಕ ಗೊಬ್ಬರಗಳ ತಯಾರಿಸಿದ ದಿನಾಂಕವನ್ನ ನಾವು ಮುಖ್ಯವಾಗಿ ನೋಡಬೇಕಾಗುತ್ತೆ. ನಾವು ಪುಡಿ ರೂಪದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಬೇಕಾದ್ರೆ ಅದನ್ನ ತಯಾರಿಸಿದ 6 ತಿಂಗಳ ಒಳಗಡೆ ಉಪಯೋಗಿಸಬೇಕು. ಹಾಗೆ ನಾವು ದ್ರವ ರೂಪದ ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸೋದಾದ್ರೆ ತಯಾರಿಸಿದ 18 ತಿಂಗಳ ಒಳಗಾಗಿ ಬಳಸಬೇಕಾಗಿರುತ್ತೆ. ಆದ್ರಿಂದ ನೀವು ಜೈವಿಕ ಗೊಬ್ಬರಗಳನ್ನ ತಗೊಂಡಾಗ ಅದರ ದಿನಾಂಕವನ್ನ ಗಮನಿಸಿ ನಾವು ತಗೋಬೇಕಾಗತ್ತೆ. ಮತ್ತೊಂದು ಅಂದ್ರೆ ನೀವು ಯಾವ ಬೆಳೆಗೆ ಜೈವಿಕ ಗೊಬ್ಬರವನ್ನ ಉಪಯೋಗಿಸ್ತಾ ಇದ್ದೀರಾ ಅನ್ನೋದು ಗಮನದಲ್ಲಿ ಇಟ್ಕೊಂಡು ನೀವು ಈ ಜೈವಿಕ ಗೊಬ್ಬರನ ತಗೋಬೇಕಾಗತ್ತೆ. ಪ್ರತಿ ಬೆಳೆಗೂ ಸೂಕ್ತವಾದಂತ ಜೈವಿಕ ಗೊಬ್ಬರವನ್ನ ನಾವು ಉಪಯೋಗಿಸ್ಬೇಕು. ಆದ್ರಿಂದ ನಾವು ಯಾವ ಬೆಳೆಗೆ ಉಪಯೋಗಿಸ್ತಿದೀವಿ ಅನ್ನೋದನ್ನ ತಿಳ್ಕೊಂಡು ನಾವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಅದೇ ರೀತಿ ಈ ಜೈವಿಕ ಗೊಬ್ಬರಗಳನ್ನ ತಗೊಂಡ ನಂತರ ನೀವು ಬೀಜೋಪಚಾರ ಮಾಡಿ ಬೆಳೆಗಳಿಗೆ ಉಪಯೋಗಿಸ್ತೀರಾ. ಈ ಬೀಜೋಪಚಾರ ಮಾಡಬೇಕಾದ್ರೆ ನೀವು ಅಂಟು ದ್ರಾವಣವನ್ನ ತಯಾರಿಸ್ಕೋತೀರಾ. ಆದ್ರೆ ಆ ಅಂಟು ದ್ರಾವಣ ತಣ್ಣಗಾಗಿರ್ಬೇಕು. ನೀವು ಉಪಯೋಗಿಸೋದಕ್ಕೂ ಮುಂಚೆ ತುಂಬಾ ಬಿಸಿಯಾದ ಅಂಟು ದ್ರಾವಣವನ್ನ ಉಪಯೋಗಿಸಬಾರದು. ಯಾಕೆ ಅಂದ್ರೆ ಬಿಸಿಯಾದಂತಹ ದ್ರಾವಣಕ್ಕೆ ನೀವು ಸೂಕ್ಷ್ಮಾಣು ಜೀವಿಗಳನ್ನ ಹಾಕ್ದಾಗ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುತ್ತೆ. ಆದ್ರಿಂದ ನೀವು ತಣ್ಣಗಾಗಿರುವಂತಹ ಅಂಟು ದ್ರಾವಣಕ್ಕೆ ನೀವು ಜೈವಿಕ ಗೊಬ್ಬರವನ್ನ ಸೇರಿಸಿ ಬಳಸಬೇಕಾಗತ್ತೆ. ಹಾಗೆ ಜೈವಿಕ ಗೊಬ್ಬರ ಬಳಸುವ ಮೊದಲು ಮಣ್ಣಿನ ರಸಸಾರವನ್ನ ನೀವು ಪರೀಕ್ಷಿಸಬೇಕು. ತಟಸ್ಥವಾಗಿರುವಂತಹ ಮಣ್ಣಿನ ರಸಸಾರ ಇದ್ದಾಗ ನೀವು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಅವು ಅತ್ಯಂತ ಹೆಚ್ಚು ಉತ್ಪತ್ತಿಯಾಗಿ ಬೆಳೆಗಳಿಗೆ ಅನುಕೂಲ ಮಾಡಿಕೊಡುತ್ತೆ. ಮಣ್ಣಿನ ರಸಸಾರ 6.5-7.5 ಇರಬೇಕು. ಅಂತಹ ತಟಸ್ಥವಾಗಿರುವಂತಹ ಮಣ್ಣಿಗೆ ನೀವು ಜೈವಿಕ ಗೊಬ್ಬರಗಳನ್ನ ಸೇರಿಸಬೇಕು. ಹಾಗೆ ಜೈವಿಕ ಗೊಬ್ಬರವನ್ನ ನೀವು ಶೇಖರಿಸಿ ಇಟ್ಟು ಉಪಯೋಗಿಸೋದಾದ್ರೆ ಅವುಗಳನ್ನ ತಂಪಾದ ಹಾಗೂ ಒಣಹವೆ ಇರುವಂತಹ ಸ್ಥಳದಲ್ಲಿ ಶೇಖರಣೆ ಮಾಡಬೇಕು. ಹಾಗೆ ಆ ಸ್ಥಳದಲ್ಲಿ ನೇರವಾಗಿ ಸೂರ್ಯನ ಕಿರಣಗಳು ಬೀಳಬಾರದು. ಅಂತಹ ಪ್ರದೇಶದಲ್ಲಿ ಶೇಖರಣೆ ಮಾಡಿಟ್ಟು ನೀವು ಉಪಯೋಗಿಸ್ಬೇಕಾಗತ್ತೆ. ಹೀಗ್ ಮಾಡದೆ ಇದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗುತ್ತೆ. ನೀವು ಬೆಳೆಗಳಿಗೆ ಹಾಕುವಾಗ ನಿಮಗೆ ಬೇಕಾದಂತಹ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಿಗೋದಿಲ್ಲ. ಹಾಗೆ ನಿಮಗೆ ಬೇಕಾದ ಪ್ರಯೋಜನನೂ ಸಹ ಸಿಗೋದಿಲ್ಲ. ಆದ್ರಿಂದ ನೀವು ನಾನು ಹೇಳ್ದಾಗೆ ಈ ಅಂಶಗಳನ್ನ ಗಮನದಲ್ಲಿಟ್ಟು ಜೈವಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ ಅವುಗಳಿಂದ ಸಂಪೂರ್ಣ ಲಾಭ ಸಿಗತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು. 8867736666. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ.